ಚಂದ್ರಕುಮಾರ್ ಹಾಗೂ ರಾಮದಾವಳೆ ಚಾಲನೆ. ಇಲ್ಲಿಗೆ ಪ್ರಸಾರ 7:35. ಶರೀರದ ಅಂಗಗಳಲ್ಲಿ ಯಾವುದೇ ದೋಷ ಅಥವಾ ಕೊರತೆ ಯಾರೂ ಬಯಸಿ ಬರುವುದಿಲ್ಲ. ಅದು ಹುಟ್ಟಿನಿಂದ ಬಂದಿರಬಹುದು ಅಥವಾ ಆಕಸ್ಮಿಕವಾಗಿ ಅಪಘಾತದಿಂದಾಗಿ ಬಂದಿರಬಹುದು. ಎಲ್ಲರಂತೆ ಜೀವಿಸುವ ಹಕ್ಕು ದಿವ್ಯಾಂಗರಿಗಿದೆ. ದಿವ್ಯಾಂಗರ ಬಗ್ಗೆ ಕೇವಲ ಅನುಕಂಪ ತೋರಿಸದೆ ಅವರು ಸ್ವತಂತ್ರವಾಗಿ ಧೈರ್ಯದಿಂದ ಬಾಳುವ ವಾತಾವರಣವನ್ನು ಸೃಷ್ಟಿಸುವುದು ನಾಗರಿಕ ಸಮಾಜದ ಕರ್ತವ್ಯ. ಇದು ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಪೌಷ್ಟಿಕ ಆಹಾರ ಹೇ ಟಿಬಿ ಕೆ ಖಿಲಾಫ್ ಸಬ್ಸೆ ಬಡಾ ಹಥಿಯಾರ. ಪೌಷ್ಟಿಕ ಆಹಾರ ಸೆ ಉಪಚಾರ ಪರಿಣಾಮ ಬೆಹತರ್ ಹೋತೆ ಹೈ ಔರ್ ಸ್ವಾಸ್ಥ್ಯ ಮೇ ತೇಜಿ ಸೆ ಸುಧಾರ್ ಆತಾ ಹೈ. ಇಸಿಲಿಯೇ ತೋ ನಿಕ್ಷಯ ಪೋಷಣ ಯೋಜನಾ ಕೆ ಅಂತರ್ಗತ ಇಲಾಜ್ ಕೆ ದೌರಾನ್ ಹರ್ ರೋಗಿ ಕೋ ಮಿಲ್ತೆ ಹೈ 1,000 ರೂಪಾಯಿ ಪ್ರತಿಮಾ ಪೋಷಣ ಸಹಾಯತಾ ಕೆ ರೂಪ ಮೇ ಔರ್ ಸಭಿ ಟಿಬಿ ರೋಗಿಯೋ ಕೆ ಲಿಯೆ ನ್ಯೂಟ್ರಿಷನ್ ಸಪ್ಲಿಮೆಂಟ್ ದೇನೆ ಕಾ ಪ್ರಾವಧಾನ ಹೈ. ಸಾಥ್ ಹಿ ಟಿಬಿ ರೋಗಿಯೋ ಕೆ ಇಲಾಜ್ ಕೆ ದೌರಾನ್ ಹಜಾರೋ ನಿಕ್ಷಯ ಮಿತ್ರ ಉನ್ಹೇ ಪೋಷಣ ಕಿಟ್ ಪ್ರದಾನ್ ಕರ್ತೆ ಹೈ. ಆಪ್ ಭಿ ನಿಕ್ಷಯ ಮಿತ್ರ ಬನ್ಕರ್ ಟಿಬಿ ರೋಗಿಯೋ ಕಿ ಸಹಾಯತಾ ಕರ್ ಸಕ್ತೆ ಹೈ. ಅಧಿಕ ಜಾನಕಾರಿ ಕೆ ಲಿಯೆ nikshay.in ಪರ್ ಜಾಯೆ. ಆಯಿಯೆ ಹಮ್ ಸಬ್ ಸಾಥ್ ಮಿಲ್ಕರ್ ದೇಶ್ ಕೋ ಟಿಬಿ ಮುಕ್ತ ಬನಾಯೆ. ನಿಕ್ಷಯ ಮಿತ್ರೋ ಸೆ ಮಿಲಿ ಶಕ್ತಿ ಟಿಬಿ ಕೆ ಮರಿಜೋ ಕೋ ನಯಿ ಊರ್ಜಾ ದೇ ರಹಿ ಹೈ. ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ ದ್ವಾರಾ ಜನಹಿತ ಮೇ ಜಾರಿ. ರೀ ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಆತ್ಮೀಯ ರೈತ ಬಂಧುಗಳೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಈ ಕುರಿತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ನೈಸರ್ಗಿಕ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಐ ವಿ ಬಿರಾದಾರ್ ಅವರಿಂದ ಮಾಹಿತಿ. ತಜ್ಞವಾಣಿ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಐ ವಿ ಬಿರಾದಾರ್ ಅಂತ ಹೇಳಿ, ನಾನು ಇಲ್ಲಿ ನೈಸರ್ಗಿಕ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡುತ್ತೇನೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟದಲ್ಲಿ. ಈಗ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಹೆಂಗೆ ಸದ್ಬಳಕೆ ಮಾಡಿಕೊಂಡು ಒಂದು ಕೃಷಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ನಮ್ಮ ಕೃಷಿಯು, ನಮ್ಮ ಭಾರತ ದೇಶದಲ್ಲಿ ಕೃಷಿಯು ಯಾವ ರೀತಿ ಅವಲಂಬನೆ ಆಗಿದೆ ಅಂದರೆ, ನಮ್ಮ ನೈಸರ್ಗಿಕ ಸಂಪನ್ಮೂಲವನ್ನು ಯಾವ ರೀತಿ ಸದ್ಬಳಕೆ ಮಾಡಿಕೊಂಡು ಕೃಷಿಯನ್ನು ಮಾಡಬೇಕು ಅನ್ನೋದೇ ಒಂದು ಮುಖ್ಯವಾಗಿದೆ. ಮೊದಲು ನಮ್ಮ ಪೂರ್ವಜರು ಏನು ಮಾಡ್ತಾಯಿದ್ರು, ಈ ನಮ್ಮ ನೈಸರ್ಗಿಕವಾಗಿ ಸಿಗುವಂಥ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಕೃಷಿಯನ್ನು ಮಾಡ್ತಾಯಿದ್ರು. ಹೆಂಗೆ ಅಂದರೆ, ಈಗ ಸಾವಯವ ಕೃಷಿಯನ್ನು ತಿಳ್ಕೊಟ್ರೆ, ಸಾವಯವ ಕೃಷಿಯಲ್ಲಿ ಏನು ಮಾಡ್ತಾಯಿದ್ರು, ತಮ್ಮ ಹೊಲದಲ್ಲೇ ಸಿಗುವಂಥ ಒಂದು ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಅಲ್ಲಿ ಕೃಷಿಯನ್ನು ಮಾಡ್ತಾಯಿದ್ರು. ಈಗ ಇತ್ತೀಚಿನ ದಿನಗಳಲ್ಲಿ 1950 ನಮ್ಮ ಭಾರತ ದೇಶದ ಒಂದು ಆಹಾರ ಧಾನ್ಯ ಉತ್ಪಾದನೆ 50 ಮಿಲಿಯನ್ ಟನ್ ಇತ್ತು. ಆ 50 ಮಿಲಿಯನ್ ಟನ್ ಇದ್ದಾಗ ನಮ್ಮ ಭಾರತ ದೇಶ ಜನಕ್ಕೆ ಒಂದು ಹೊತ್ತಿನ ಊಟದ್ದು ಸ್ವಲ್ಪ ಪ್ರಾಬ್ಲಮ್ ಆದಾಗ ಏನಾಯಿತು, ನಾವು ಹೇಗೆ ಆಧುನಿಕ ಕೃಷಿಯನ್ನು ಮಾಡಬೇಕಂತೇಳಿ ಆಧುನಿಕ ಕೃಷಿ ಕಡೆ ಮುಖ ಮಾಡಿದೆವು. 1960 ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಆಯಿತು. ಹಸಿರು ಕ್ರಾಂತಿ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂತಂದ್ರೆ, ನಾವು ಹಸಿರು ಕ್ರಾಂತಿ ಮಾಡಬೇಕಾದ್ರೆ ಹೆಚ್ಚು ಹೆಚ್ಚು ಇಳುವರಿ ಕೊಡುವಂತ ಬೆಳೆಗಳನ್ನ ಮಾಡಬೇಕಾದ್ರೆ ನಾವು ಅಲ್ಲಿ ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಉಪಯೋಗ ಮಾಡಬೇಕಾಯ್ತು. ನಾವು ಏನ್ ಮಾಡ್ತೀವಿ, ಯಥೇಚ್ಛವಾಗಿ ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಉಪಯೋಗ ಮಾಡಿಕೊಂಡು ನಮ್ಮ ಭೂಮಿಯನ್ನ ಹಾಳು ಮಾಡಿದ್ದೀವಿ. ಯಾವ ರೀತಿ ಅಂತಂದ್ರೆ, ಈಗ ಹೈಬ್ರಿಡ್ ಅಂದ್ರೆ, ಮೊದಲು ನಾವು ಬೆಳೀತಾ ಇರುವಂತೂ ಲೋಕಲ್ ಆಗಿ ಸಿಗುವಂತ ವಸ್ತುಗಳನ್ನ, ರೈತರಲ್ಲಿ ಸಿಗುವಂತ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಕೃಷಿ ಮಾಡ್ತಾ ಇದ್ರು. ಹೈಬ್ರಿಡೈಸೇಷನ್ ಆದ್ಮೇಲೆ ಹೈಬ್ರಿಡ್ ತಳಿಗಳು ಹೆಚ್ಚು ಒಂದು ಪೋಷಕಾಂಶಗಳನ್ನ ಬೇಕಾಗಿರೋದ್ರಿಂದ ಮತ್ತು ಹೆಚ್ಚು ನೀರು ಬೇಕಾಗಿರೋದ್ರಿಂದ ಹೆಚ್ಚು ನಾವು ಉಪಯೋಗ ಮಾಡ್ಕೊತ ಬಂದೆವು. ಉಪಯೋಗ ಮಾಡಿಕೊಂಡು ಯಾವ ರೀತಿ ಹೆಚ್ಚು ಉಪಯೋಗ ಮಾಡಿಕೊಂಡೆವು ಅಂದ್ರೆ, ಬೆಳೆಗೆ ಬೇಕಾದಷ್ಟು ಕೊಡಲಿಲ್ಲ, ಬೇಕಾದಕ್ಕಿಂತ ಡಬಲ್ ನಾವು ಅಂದ್ರೂ ದ್ವಿಗುಣ ಮಾಡಿ ನಾವು ಒಂದು ಎಲ್ಲ ಉತ್ಪನ್ನಗಳನ್ನು ಅಂದ್ರೆ ಪೋಷಕಾಂಶಗಳನ್ನಾಯ್ತು, ನೀರಾವರಿ ಆಯಿತು, ಎಲ್ಲ ಕಳೆನಾಶಕಗಳನ್ನು ಉಪಯೋಗ ಮಾಡಿಕೊಂಡು ಈ ರೀತಿಯಾಗಿ ನಮ್ಮ ಪರಿಸರ ಫುಲ್ ನಾಶ ಆಗಿದೆ. ಅಂದ್ರೆ ಪರಿಸರದಲ್ಲಿ ಏನಾಗಿದೆ, ಸಮತೋಲನ ಇಲ್ಲ. ಪರಿಸರದಲ್ಲಿ ಒಂದು ಜೀವಿ ಮತ್ತೊಂದು ಜೀವಿಯನ್ನು ಅವಲಂಬಿಸಿ ಬದುಕೋದ್ರಿಂದ ಈ ಪರಿಸರದಲ್ಲಿ ನಾವು ಒಂದು ಸರಪಳಿ ಅಂತಿದೆ, ಆ ಸರಪಳಿಯನ್ನು ನಾವು ಬ್ರೇಕ್ ಮಾಡಿದೆವು. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಕೃಷಿಯಲ್ಲಿ ಒಂದು ಪ್ರಾಬ್ಲಮ್ ಅಂದ್ರೆ ಒಂದು ಮುಖ್ಯವಾದ ಒಂದು ಕಠಿಣತೆ ಅಂದರೆ ಈ ಹವಾಮಾನ ವೈಪರೀತ್ಯ. ಹವಾಮಾನ ವೈಪರೀತ್ಯ ಯಾವ ರೀತಿ ಆಗ್ತಾ ಇದೆ ಅಂತಂದರೆ, ಹವಾಮಾನ ವೈಪರೀತ್ಯದಿಂದ ನಮ್ಮ ಕೃಷಿಯಲ್ಲಿ ಬೆಳೆಯುವಂಥ ಬೆಳೆಗಳ ಒಂದು ಬದಲಾವಣೆ ಆಗ್ತಾ ಇದೆ. ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂದರೆ, ಟೆಂಪರೇಚರ್ ಅಂದರೆ ಒಂದು ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಮತ್ತು ತೇವಾಂಶ ಬೇಗ ಆರಿ ಹೋಗೋದ್ರಿಂದ, ಮಳೆಯ ಪ್ರಮಾಣ ಸರಿಯಾಗಿ ಆಗೋದ್ರಿಂದ ಮತ್ತು ಸರಿಯಾಗಿ ಸಮಯಕ್ಕೆ ತಕ್ಕಂತೆ ಮಳೆ ಆಗದೇ ಇರೋದ್ರಿಂದ ರೈತರು ಭಾಳ ಪರದಾಡಬೇಕಾಗಿದೆ. ಮತ್ತು ಈ ನಮ್ಮ ಒಂದು ಅಗ್ರಿಕಲ್ಚರ್ದಲ್ಲಿ ಒಂದು ಕೃಷಿಯಲ್ಲಿ ಒಂದು ಸಮಸ್ಯೆಗಳು ಏನಂತಂದರೆ, ಒಂದೇದ್ದು ಮುಖ್ಯವಾಗಿ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿಕೊಳ್ಳೋದು. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಫಸ್ಟು ಯಾವುದು ಅಂತಂದರೆ ನಮ್ಮ ಭೂಮಿ. ನಮ್ಮ ಭೂಮಿಯನ್ನು ನಾವು ಕಾಪಾಡ್ಕೋಬೇಕು, ನಮಗೋಸ್ಕರ ಕಾಪಾಡ್ಕೋಬೇಕು, ನಮ್ಮ ಮುಂದಿನ ಪೀಳಿಗೆಗೂ ಭೂಮಿ ಬೇಕಾಗ್ತದೆ. ಮುಂದಿನ ಪೀಳಿಗೆಗೆ ಭೂಮಿ ಬೇಕಾದರೆ ನಮ್ಮ ಭೂಮಿಯನ್ನು ನಾವು ಯಾವ ರೀತಿ ಕಾಪಾಡ್ಕೋಬೇಕಂತಂದರೆ, ಆ ಭೂಮಿಯಲ್ಲಿ ಒಂದು ಹೆಚ್ಚು ಹೆಚ್ಚು ರಾಸಾಯನಿಕ ವಸ್ತುಗಳನ್ನು ಬಳಸದೆ ಕೃಷಿ ಮಾಡೋದು, ಅದನ್ನು ಸಾವಯವ ಕೃಷಿ ಅಂತಾರೆ. ಬಟ್ ಸಾವಯವ ಕೃಷಿ ಮಾಡಬೇಕಂತಂದರೆ ಎಲ್ಲ ರೈತರು ಸಾವಯವ ಕೃಷಿ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಎಲ್ಲ ರೈತರು ಕೃಷಿ ಸಾವಯವ ಕೃಷಿ ಮಾಡಿದರೆ ನಮ್ಮ ಆಹಾರ ಉತ್ಪಾದನೆ ಒಮ್ಮೆಲೆ ಕಡಿತಗೊಳ್ಳುತ್ತದೆ. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಶ್ರೀಲಂಕಾದಲ್ಲಿ ಒಮ್ಮೆ ಸಾವಯವ ಕೃಷಿ ಮಾಡೋಕ್ಕೆ ಹೋದ್ರೆ, ಅವರು ಮಾಡೋಕ್ಕೆ ಹೋದಾಗ ಅಲ್ಲಿ ಏನಾಯಿತು, ಆಹಾರ ಉತ್ಪಾದನೆ ಕಡಿಮೆ ಆಯಿತು. ಅದಕ್ಕೋಸ್ಕರ ಎಲ್ಲ ರೈತರು ತಮಗೆ ಬೇಕಾದಂಥ ಉತ್ಪನ್ನಗಳನ್ನು ಸಾವಯವವಾಗಿ ರಾಸಾಯನಿಕ ಮುಕ್ತವಾಗಿ ಒಂದು ಬೆಳ್ಕೊಂಡು ತಮ್ಮ ಒಂದು ಫ್ಯಾಮಿಲಿಗೋಸ್ಕರ ಆ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಫಸ್ಟು ತಾವು ರಾಸಾಯನಿಕ ಮುಕ್ತ ವಸ್ತುಗಳನ್ನು ಉಪಯೋಗ ಮಾಡೋಕ್ಕೆ ಕಲಿಬೇಕು ಒಂದು. ಆಮೇಲೆ ಮಣ್ಣಿನ ಸಂರಕ್ಷಣೆ. ಮಣ್ಣು ಅಂದರೆ ಏನು ಗೊತ್ತಾ, ಅದು ಜೀವಂತ ಒಂದು ವಸ್ತು. ಮಣ್ಣು ಜೀವಂತ ವಸ್ತು, ಯಾಕಂದರೆ ಮಣ್ಣಿನಲ್ಲಿ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳದವು, ಸಾಕಷ್ಟು ಒಂದು ನಮಗೆ ಮಣ್ಣಿನ ಫಲವತ್ತತೆಯನ್ನು ಮಾಡಲಿಕ್ಕೆ ಬೇಕಂತ ಸೂಕ್ಷ್ಮಾಣು ಜೀವಿಗಳು ಅದಾವು, ಮತ್ತೆ ಜಲಚರಗಳದಾವು, ಅವೆಲ್ಲ ನಮಗೆ ಕೃಷಿಗೆ ಬೇಕು ಮುಖ್ಯವಾಗಿ. ಅದಕ್ಕೋಸ್ಕರ ನಾವು ಮಣ್ಣನ್ನು ಕಾಪಾಡ್ಕೋಬೇಕಾದಂದರೆ ನಾವು ಒಳ್ಳೆಯ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಬೇಕಾಗುತ್ತೆ. ಮಣ್ಣು ನೀರಿನ ಸಂರಕ್ಷಣೆ ಯಾವ ರೀತಿ ಮಾಡಬೇಕು? ಒಂದು ಗಾದೆ ಮಾತಿದೆ, ಒಡ್ಡು ಇಲ್ಲದ ಹೊಲ ಗೊಡ್ಡೆಮ್ಮಿ ಇದ್ದಂಗೆ ಅಂತ ಹೇಳಿ. ಫಸ್ಟು ನಾವು ಬದುಗಳನ್ನು ಹಾಕ್ಕೊಳ್ಬೇಕು, ನಮ್ಮ ಹೊಲಗಳಿಗೆ ಬದುಗಳನ್ನು ಹಾಕ್ಕೊಂಡು ಮಳೆಯ ನೀರು ಎಷ್ಟೇ ಮಳೆ ಬಂದರೂ ಕೂಡ ನಮ್ಮ ಹೊಲದಲ್ಲಿ ಒಂದು ದಿವಸ ನಿಂತು ಅಥವಾ ಕುಂತು ಅಥವಾ ಮಲ್ಕೊಂಡು ಹೋಗ್ಬೇಕಂತಾರೆ. ಮಲ್ಲಣ್ಣ ನಾಗರಾಳ್ ಅಂತೇಳಿ ಒಬ್ರು ಹುನಗುಂದಲ್ಲಿದ್ದಾರೆ, ಅವರು ಒಬ್ಬ ರೈತರು. ಅವರು ಎಷ್ಟು ಈ ಒಡ್ಡು ಹಾಕೋದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ಮಳೆ ನೀರು ಒಂದು ದಿವಸ ನಿಂತು ಕುಂತು ಅಲ್ಲ, ಮಲ್ಕೊಂಡು ಒಂದು ದಿವಸ ನೆಕ್ಸ್ಟ್ ಡೇ ಹೋಗಬೇಕು, ಮರು ದಿವಸ ಅವ್ರು ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮಣ್ಣು ನಮ್ಮಲ್ಲಿ ನಮ್ಮ ಭಾರತ ದೇಶದಲ್ಲಿ ನೋಡ್ರಿ, ಈಗ ಮಳೆಯ ಪ್ರಮಾಣ ವಾರ್ಷಿಕ ಮಳೆ ಪ್ರಮಾಣ ನಮ್ಮ ಬಿಜಾಪುರ ಬಾಗಲಕೋಟದಲ್ಲಿ ಸರಾಸರಿ 450-500 mm ಮಳೆ ಆಗ್ತಾ ಇದೆ. ಬಟ್ ಇದೇ ರೀತಿ ನೀವು ಕಂಪೇರ್ ಮಾಡಿದ್ರೆ ಇಸ್ರೇಲ್ನಲ್ಲಿ, ಅಂದ್ರೆ ಇಸ್ರೇಲ್ ಮಾದರಿ ಕೃಷಿ ಯಾಕೆ ಅಳವಡಿಸ್ಕೋಬೇಕು ನಮ್ಮ ಭಾರತದಲ್ಲಿ ಅಂದ್ರೆ, ಇಸ್ರೇಲ್ನಲ್ಲಿ 50 mm ಮಳೆ ಆಗ್ತೈತಿ. 50 mm ಮಳೆ ಆದಾಗೂ ಕೂಡ ಅವರು ತೇವಾಂಶವನ್ನು ಕಾಪಾಡಿಕೊಂಡು ಮತ್ತೆ ಡ್ರಿಪ್ ಮುಖಾಂತರ ನೀರಾವರಿಯನ್ನು ಕೊಟ್ಟು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ 450 mm ಮಳೆ ಆದರೆ ಒಂದು ಬೆಳೆಯನ್ನು ಬೆಳೆಯಲಿಕ್ಕೆ ಸಾಕಷ್ಟು ತೇವಾಂಶ ಸಿಕ್ಕಂಗಾಯ್ತು. ಅದು ಏನಾಗುತ್ತೆ, ಮಳೆ ಬಂದಾಗ ಆಲ್ಮೋಸ್ಟ್ ಎಲ್ಲ ನೀರು ಹರಿದು ಹೋಗ್ತೈತಿ, ಅಂದ್ರೆ ಹರಿದು ಅದು ಹಳ್ಳಕೊಳ್ಳ ಸೇರುತ್ತದೆ. ಅದಕ್ಕೋಸ್ಕರ ಬಿದ್ದ ನೀರನ್ನ ನಮ್ಮ ಹೊಲದಲ್ಲೇ ಇಂಗಿಸಿಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡ್ಕೋತ, ಅಂದ್ರೆ ವಡ್ ಹಾಕೋದು, ಕಂಪಾರ್ಟ್ಮೆಂಟ್ ಮಾಡ್ಕೊಳ್ಳೋದು, ಮತ್ತೆ ಸ್ಕ್ರೂಪ್ ಆಕಾರ ಅಂತ ಬಂಡುಗಳನ್ನು ಮಾಡ್ಕೊಳ್ಳೋದು, ತೋಟಗಾರಿಕೆಯಲ್ಲಿ ಆದ್ರೆ ನಾವು ಬದುಗಳನ್ನು ಮಾಡ್ಕೊಳ್ಳೋದು, ತೋಟಗಾರಿಕೆ ಬೆಳೆಗಳಿಗೆ ಅವುಕರನ್ನ ಮಡಿ ಮಾಡ್ಕೊಳ್ಳೋದು ಅಂತೇವೆ. ಆ ರೀತಿ ಮಾಡಿಕೊಂಡು ಮಣ್ಣನ್ನು ಸಂರಕ್ಷಣೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಒಂದು ವರದಿ ಪ್ರಕಾರ ನಮಗೆ ಕಣ್ಣಿಗೆ ಕಾಣದೆ ವರ್ಷಕ್ಕೆ 1 inch ಮಣ್ಣು ವರ್ಷ ಹೋಗ್ತಾ ಇದೆ. 1 inch ಮಣ್ಣು ಹೋದರೆ ಆ 1 inch ಮಣ್ಣಲ್ಲೇ ನಮಗೆ ಬೇಕಾದಂಥ ಪೋಷಕಾಂಶಗಳು ಇರ್ತವೆ. ಆ ಪೋಷಕಾಂಶಗಳೆಲ್ಲ ಹರಿದು ಹೋಗ್ಬಿಟ್ರೆ ನಮ್ಮ ಕೃಷಿ ಮಾಡೋಕ್ಕೆ ನಾವು ಪರದಾಡಬೇಕಾಗುತ್ತೆ. ಯಾಕಂದರೆ ಮುಂದಿನ ವರ್ಷ ಮತ್ತೆ ಫಲವತ್ತತೆ ಮಾಡಬೇಕಾಗುತ್ತೆ, 1 inch ಮಣ್ಣನ್ನು ಮತ್ತೆ ಹಾಕೋಕ್ಕಾಗಲ್ಲ ನಾವು. ಅದಕ್ಕೋಸ್ಕರ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಹಳ ಮುಖ್ಯ. ಮತ್ತು ನೀರಿನ ಸಂರಕ್ಷಣೆ ಯಾವ ರೀತಿ ಮಾಡಬೇಕಂದ್ರೆ, ನಿಮ್ಮಲ್ಲಿ ಮಳೆಯಿಂದ ಆಗುವಂಥ ನೀರುಗಳು ಹೊಲದಲ್ಲೆಲ್ಲ ಇಂಕೊಂಡು ನೆಕ್ಸ್ಟ್ ಒಂದು ಫಾರ್ಮ್ ಪೌಂಡ್ ಅಂದರೆ ಕೃಷಿ ಹೊಂಡ ಮಾಡ್ಕೋಬೇಕು. ಪ್ರತಿಯೊಬ್ಬ ರೈತರು ಒಬ್ಬರು ಕೃಷಿ ಹೊಂಡ ಮಾಡ್ಕೋಬೇಕಾಗುತ್ತೆ. ಕೃಷಿ ಹೊಂಡ ಮಾಡಿಕೊಂಡು ಆ ಕೃಷಿ ಹೊಂಡದಲ್ಲಿ ನೀರನ್ನು ಶೇಖರಣೆ ಮಾಡ್ಕೋಬೇಕಾಗುತ್ತೆ. ಇದು ಒಂದು ಮಣ್ಣು ಮತ್ತು ನೀರಿನ ಸಂರಕ್ಷಣೆ. ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಂಗೆ ಜಾಸ್ತಿ ಮಾಡೋದು? ಮಣ್ಣಿನ ಫಲವತ್ತತೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ಕೆಮಿಕಲ್ ಫಾರ್ಮಿಂಗ್ ಹೋಗಿ ಎಲ್ಲ ರೈತರು ಬರೇ ಸಾವಯವ ಗೊಬ್ಬರಗಳನ್ನು ಹಾಕೋದು ಬಿಟ್ಟುಬಿಟ್ಟಿದ್ದಾರೆ. ಪ್ರತಿಯೊಬ್ಬ ರೈತರು ಅಟ್ಲೀಸ್ಟ್ 1 acre ಒಂದು ಹಸು ಅಥವಾ 1 emme ಅಥವಾ 2 horses ಇರಲೇಬೇಕಾಗಿದೆ. ಆ ರೀತಿ ಇದ್ದಾಗ ಮಾತ್ರ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಳ್ಳೋಕ್ಕಾಗುತ್ತೆ. ಮಣ್ಣಿನಲ್ಲಿ ಏನಂದರೆ ಮುಖ್ಯವಾಗಿ ಸಾವಯವ ಅಂಶ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಇರ್ತದೆ. ಆರ್ಗ್ಯಾನಿಕ್ ಕಾರ್ಬನ್ನು 0.5 ನಮ್ಮಲ್ಲಿ ಇರಲೇಬೇಕು. 0.5 ಇರಲೇಬೇಕು. ಅದು ಏನಾಗಿದೆ, ಕೆಲವೊಂದು ಕಡೆ 0.3 ಇದೆ. ಅದು ಈಗ ನೋಡ್ರಿ, ನೀವು ವೆಸ್ಟರ್ನ್ ಘಾಟ್ಸ್ಗೆ ಹೋಗ್ರಿ, ಅಲ್ಲಿ 1.5-2% ಇರುತ್ತೆ ಆರ್ಗ್ಯಾನಿಕ್ ಕಾರ್ಬನ್. ಇಲ್ಲಿ 0.5 ಅಂದರೆ ಮಿನಿಮಮ್ 0.5 ಬೇಕಾಗಿದೆ. ಕೆಲವೊಂದು ಕಡೆ ನೀವು ಗುಡ್ಡಗಾಡು ಪಡಿಸಿ ಬರೀ ಕಲ್ಲಿದ್ದಲ್ಲಿ ಹೋಗ್ರಿ, ಅಲ್ಲಿನೂ ಸಾವಯವ ಅಂಶ ಇರಂಗಿಲ್ಲ, ಅಲ್ಲಿ ಬೆಳೆಗಳನ್ನು ಬೆಳೆಯೋಕ್ಕಾಗೋದಿಲ್ಲ. ಈ ಸಾವಯವ ಅಂಶವನ್ನು ಯಾವ ರೀತಿ ನಾವು ಜಾಸ್ತಿ ಮಾಡ್ಕೋಬೇಕಂತಂದರೆ, ನಮ್ಮಲ್ಲಿರುವಂಥ ವಸ್ತುಗಳು ಈಗ ನೋಡಿ, ಹೊಲದಲ್ಲಿ ನೀವೇನು ಮಾಡ್ತೀರಿ, ಎಲ್ಲ ಬೆಳೆಗಳನ್ನು ರಾಶಿ ಮಾಡಿದ್ಮೇಲೆ ಹಾರ್ವೆಸ್ಟ್ ಮಾಡಿದ್ಮೇಲೆ ಆ ಪಳಿಗುಳಿಗಳನ್ನೆಲ್ಲ ಸುಟ್ಬಿಡ್ತೀರಿ. ಸುಡಬಾರ್ದು, ಅದನ್ನು ಒಂದು ಜಾಗದಲ್ಲಿ ಹಾಕಿಬಿಟ್ಟು ಅದನ್ನು ರೀಸೈಕಲ್ ಮಾಡ್ಕೊಳ್ಳೋದು. ನಮಗೆ ಅದಕ್ಕೆ ಏನಂತಾರೆ, ರೆಡ್ಯೂಸ್ ರೀಸೈಕಲ್ ಆ್ಯಂಡ್ ರೀಯೂಸ್. ಅಂದರೆ ಒಂದು ರೆಡ್ಯೂಸ್ ಅಂದರೆ ಗೊಬ್ಬರಗಳು ಹೆಚ್ಚೆಚ್ಚು ನಾವು ಬಳಸುವುದನ್ನು ಕಡಿಮೆ ಮಾಡಬೇಕು, ಅದನ್ನು ಮತ್ತೆ ಸದ್ಬಳಕೆ ಮಾಡ್ಕೋಬೇಕು, ಮತ್ತೆ ಏನು ಮಾಡಬೇಕು ಅದನ್ನು ನಾವು ಬೇಕಾದಾಗ ಉಪಯೋಗ ಮಾಡ್ಕೊಳ್ಳೋಕ್ಕೆ ಒಂದು ವಿಚಾರ ಇದು. ಅದಕ್ಕೋಸ್ಕರ ನೀವು ಏನು ಮಾಡಬೇಕಾಗಿತ್ತು ಅಂದರೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಬೇಕಾದರೆ ವರ್ಷ ನೀವು ತಿಪ್ಪೆ ಗೊಬ್ಬರ ಸಾವಯವ ಗೊಬ್ಬರಗಳನ್ನು ಭೂಮಿಗೆ ಸೇರಿಸಬೇಕು. ವರ್ಮಿ ಕಾಂಪೋಸ್ಟ್ ಅಂತಿದೆ, ನಿಮ್ಮಲ್ಲಿ ಇರುವಂಥ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ವರ್ಮಿ ಕಾಂಪೋಸ್ಟ್ ಮಾಡಿ ಆ ವರ್ಮಿ ಕಾಂಪೋಸ್ಟನ್ನು ನಿಮ್ಮ ಒಂದು ಬೆಳೆಗಳಿಗೆ ಹಾಕ್ಕೊಳ್ಳೋದ್ರಿಂದ ಅಥವಾ ಕಾಂಪೋಸ್ಟ್ ತಯಾರು ಮಾಡ್ಕೊಳ್ಳೋದ್ರಿಂದ. ಕಾಂಪೋಸ್ಟು ವರ್ಮಿ ಕಾಂಪೋಸ್ಟು ಕಾಂಪೋಸ್ಟು ಮಾಡ್ಕೋಬೇಕಾದ್ರೆ ಸಾವಯವ ಒಂದು ವಸ್ತುಗಳನ್ನು ಒಂದು ಕಡೆ ಶೇಖರಣೆ ಮಾಡಿ ಮತ್ತು ವೈಜ್ಞಾನಿಕವಾಗಿ ಮಾಡಬೇಕಾಗಿದೆ. ಈಗ ನೋಡಿ, ಕಾಂಪೋಸ್ಟ್ ತಯಾರು ಮಾಡೋದು ಅಂದರೆ ಒಂದು ತಿಪ್ಪೆ ಬಿಟ್ಟಿರ್ತಾರೆ, ಅಲ್ಲೇನು ಅಲ್ಲಿ ತೇವಾಂಶ ಇರೋದಿಲ್ಲ, ಅಲ್ಲಿ ಪ್ಲಾಸ್ಟಿಕ್ ಹಾಕಿರ್ತಾರೆ, ಎಲ್ಲ ಹಾಕಿರ್ತಾರೆ. ಅಂಥ ವಸ್ತುಗಳನ್ನೆಲ್ಲ ಬೇರ್ಪಡಿಸಿ ಒಂದು ವ್ಯವಸ್ಥಿತವಾಗಿ ಒಂದು ಕಾಂಪೋಸ್ಟ್ ಪಿಟ್ಟನ್ನು ರೆಡಿ ಮಾಡಿ ಆ ಪಿಟ್ಟದಲ್ಲಿ ಒಂದು ಈ ನಿಮ್ಮಲ್ಲಿ ಸಿಗುವಂಥ ವಸ್ತುಗಳನ್ನೆಲ್ಲ ಹಾಕಿಬಿಟ್ಟು ಅದಕ್ಕೆ ಬೇಕಾದಂಥ ಒಂದು ಕೌ ಡಂಗ್ ಅಂದರೆ ಸಗಣಿ, ಆಕಳ ಸಗಣಿ, ಮತ್ತು ಒಂದು ಅಟ್ಲೀಸ್ಟ್ ನಿಮ್ಮಲ್ಲಿ ಆಕಳ ಸಗಣಿ ಇರಲಿಲ್ಲ ಅಂದರೂ ಕೂಡ ಆಕಳ ಸಗಣಿಯನ್ನು ನೀರು ಮಾಡಿ ಒಂದು ಬ್ಯಾರಲ್ ನೀರು ತೊಗೊಂಡು 200 liters ನೀರು ತೊಗೊಂಡು ಅದರಲ್ಲಿ 20 kg ಹಸುವಿನ ಸಗಣಿ ಹಾಕಿ, 1-2 kg ಬೆಲ್ಲ ಹಾಕಿ, ಅದಕ್ಕೆ 1.5 liters ಮಜ್ಜಿಗೆ ಹಾಕಿ ಅದನ್ನು ಕಲಕಿಸಿ ಇಟ್ಕೋಬೇಕು. ಅದನ್ನು ತಿಪ್ಪಿಗೆ ಹಾಕಬೇಕು. ತಿಪ್ಪಿಗೆ ಹಾಕೋದ್ರಿಂದ ಅಲ್ಲಿ ಏನಾಗುತ್ತೆ, ಎಲ್ಲ ವಸ್ತುಗಳು ಕಳೆತು ಒಂದು ಒಳ್ಳೆಯ ಗೊಬ್ಬರ ಆಗ್ತದೆ. ಗೊಬ್ಬರ ಅಂದರೆ ಯಾವ ರೀತಿ ಇರಬೇಕು, ಚಾಪುಡಿ ಥರ ಒಂದು ಗೊಬ್ಬರ ಇರಬೇಕು. ಚಾಪುಡಿ ನೋಡ್ತಿರಲ್ಲ, ಆ ಥರ ಒಂದು ಕಳೆತಿದ ಗೊಬ್ಬರ ಇರಬೇಕು. ಕೆಲವೊಬ್ಬ ರೈತರು ಕೊಳೆತು ಇರೋಂಗಿಲ್ಲ, ಬರೀ ಚಿಪಾಟಿ ಎಲ್ಲ ಹಂಗೆ ಇರ್ತದೆ, ಆದರೆ ಒಯ್ದು ಹೊಲಕ್ಕೆ ಹಾಕ್ತಾರೆ. ಆ ರೀತಿ ಮಾಡೋದ್ರಿಂದ ಮತ್ತೆ ಏನು ಮಾಡ್ತದೆ, ನಾವು ಹೊಲದಲ್ಲಿರುವಂಥ ಸಾರಜನಕವನ್ನು ತಗೊಂಡು ಅದು ಕಳೆಯೋಕ್ಕೆ ಪ್ರಯತ್ನ ಮಾಡ್ತದೆ. ಅದು ಒಂದು. ಮತ್ತೆ ಆಮೇಲೆ ಈಗ ತೆಂಗಿನ ನಾರು ಕೊಳೆದೆ ನೀವು ಹೊಲಕ್ಕೆ ಹಾಕಿದ್ರೆ ಅಲ್ಲಿ ಹೊಲದಲ್ಲಿರುವಂಥ ಬೆಳೆಗಳಿಗೆ ಸಾರಜನಕದ ಕೊರತೆ ಆಗ್ತೈತೆ. ಅದಕ್ಕೋಸ್ಕರ ಒಂದು ವೈಜ್ಞಾನಿಕವಾಗಿ ಕಂಪೋಸ್ಟ್ ಅನ್ನು ತಯಾರಿಸಿ ಹೊಲಗಳಿಗೆ ಹಾಕಬೇಕು. ಮತ್ತೆ ಇನ್ನೊಂದು ನೆಕ್ಸ್ಟ್ ಇದು ಸಾವಯವ ಗೊಬ್ಬರವನ್ನು ಹಾಕಬೇಕಂತ ಹೇಳಿದೆ, ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಮಾಡೋಕ್ಕೆ. ಇನ್ನೊಂದು ನೈಸರ್ಗಿಕ ಸಂಬಂಧ ಅಂದ್ರೆ ನೀರಿನ ನಿರ್ವಹಣೆ ಬಹಳ ಮುಖ್ಯ. ನಮ್ಮ ಈಗ ಒಂದು ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಪರ್ ಡ್ರಾಪ್ ಮೋರ್ ಕ್ರಾಪ್. ಒಂದೊಂದು ಹನಿಗೂ ನಮ್ಮ ಕಾಳಿನ ಉತ್ಪಾದನೆ ಜಾಸ್ತಿ ಆಗಬೇಕಾಗಿದೆ. ನೀರನ್ನು ಬಹಳ ವ್ಯವಸ್ಥಿತವಾಗಿ ಉಪಯೋಗ ಮಾಡಬೇಕಾಗಿದೆ. ಯಾಕಂದರೆ ನಮಗೆ ಬರೀ ಒಂದು 1-2% ಅಷ್ಟೇ ಒಂದು ಒಳ್ಳೆ ಕುಡಿಯುವ ನೀರಿನ ವ್ಯವಸ್ಥೆ ಅಂದರೆ ನಮ್ಮ ಟೋಟಲ್ ನಮಗೆ ಎಷ್ಟು ನೀರು ಸಿಗ್ತದೆ ಅದರಲ್ಲಿ 1-2% ಅಷ್ಟೇ ಒಳ್ಳೆ ನೀರಿದೆ, ಉಳಿಕಿದ್ದೆಲ್ಲ ಉಪ್ಪು ನೀರಿದೆ. ನೋಡ್ರಿ ಈಗ ಇಸ್ರೇಲ್ನಲ್ಲಿ ಹೋದರೆ ಅವರಿಗೆ ಕುಡಿಯೋಕೆ ನೀರೇ ಇಲ್ಲ. ಸಮುದ್ರ ನೀರನ್ನು ಉಪ್ಪು ನೀರನ್ನು ಅವರು ಶುದ್ಧೀಕರಿಸಿ ಬೆಳೆಗಳಿಗೆ ಉಪಯೋಗ ಮಾಡ್ತಾರೆ ಮತ್ತು ಈ ಬಾತ್ರೂಮ್ಗಳಿಗೆ ಟಾಯ್ಲೆಟ್ಗಳಿಗೆ ಉಪಯೋಗ ಮಾಡುವಂಥ ನೀರನ್ನು ಮತ್ತೆ ಅದನ್ನು ಶುದ್ಧೀಕರಿಸಿ ಅದನ್ನು ಕೃಷಿಗೆ ಉಪಯೋಗ ಮಾಡ್ತಾರೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ಹವಾಮಾನ ವೈಪರೀತ್ಯದಿಂದ ಮಳೆಯ ಪ್ರಮಾಣ ಕಡಿಮೆ ಆಗ್ತೈತಿ. ಮಳೆಯ ಪ್ರಮಾಣ ಕಡಿಮೆ ಆಗೋದಕ್ಕಿಂತ ಹೆಚ್ಚು ಮಳೆ ಬೇಕಾದಾಗ ಆಗೋದಿಲ್ಲ. ಅಂದರೆ ಎರಾಟಿಕ್ ಮಾನ್ಸೂನ್ ಅಂತೀವಿ, ಎರಾಟಿಕ್ ರೈನ್ಫಾಲ್ ಅಂತೀವಿ. ಅಂದರೆ ಯಾವಾಗ ಬಿಟ್ಟು ಒಂದು 3 ತಿಂಗಳಾದಮೇಲೆ ಒಂದು 100 mm ಆಗುತ್ತೆ, ಒಂದು 4 ತಿಂಗಳು ಬಿಟ್ಟು ಮತ್ತೆ ಒಂದು 100 mm ಆಗುತ್ತೆ. ಆ ಥರ ಒಂದು ಡಿಸ್ಟ್ರಿಬ್ಯೂಷನ್ ಪ್ಯಾಟರ್ನ್ ಆಫ್ ದ ರೈನ್ಫಾಲ್ ಕಡಿಮೆ ಅಂದರೆ ಚೆನ್ನಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಒಂದು ನೀರಿನ ಸದ್ಬಳಕೆ, ನಮ್ಮಲ್ಲಿ ಬರುವಂಥ ಮಳೆ ನೀರನ್ನು ಇಂಗಿಸುವುದು ಮತ್ತು ಯಾವುದೇ ನೀರಿನ ಲಭ್ಯತೆ ಇದ್ದಾಗ ಆ ನೀರನ್ನು ಯಾವ ಟೈಮಲ್ಲಿ ನಾವು ಬೆಳೆಗಳಿಗೆ ಕೊಡಬೇಕು ಅನ್ನೋದು ಬಹಳ ತಿಳ್ಕೊಬೇಕಾಗುತ್ತೆ. ಈಗ ನೋಡ್ರಿ, ಒಂದು ಬಿತ್ತನೆ ಮಾಡುವಾಗ ನೀರಿಲ್ಲ ಅಂದ್ರೆ ನೀರು ಹಾಕಿಸಿ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡುವಾಗ ನೀರಿತ್ತು, ಅವಾಗ ಏನು ಮಾಡೋದು, ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಿ ಒಂದು 15 ದಿವಸಗಳವರೆಗೆ ಮಳೆ ಆಗದೇ ಇದ್ದಾಗ, 1 ತಿಂಗಳವರೆಗೆ ಮಳೆ ಆಗದೇ ಇದ್ದಾಗ, ನಮ್ಮ ಬೆಳೆ ಒಡಗುತ್ತದಂತ ಒಂದು ಪರಿಸ್ಥಿತಿ ಇದ್ದಾಗ ಒಂದು ನೀರು ಕೊಡಬೇಕು. ಆಮೇಲೆ ಹೂವು ಆಡುವಂಥದ್ದಲ್ಲಿ ಸಂದಿಗ್ಧ ಹಂತಗಳಲ್ಲಿ ನೀರನ್ನು ನಾವು ಬೆಳೆಗೆ ಕೊಡಲೇಬೇಕಾಗ್ತದೆ. ಒಂದು ಬೆಳೆಗಳಿಗೆ ಒಂದು 2-3 ನೀರಿನ ಲಭ್ಯತೆ ಇದ್ದರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೈತರು ನೋಡ್ತಾ ಇದ್ದೆವು, ಎಲ್ಲ ರೈತರು ಬೋರ್ವೆಲ್ ಹಾಕ್ತಾ ಇದ್ದಾರೆ. ನೀರಿದ್ದಲ್ಲಿ ಬೋರ್ವೆಲ್ ಹಾಕಿ ಅಟ್ಲೀಸ್ಟ್ ಪ್ರೊಟೆಕ್ಟಿವ್ ಇರಿಗೇಷನ್ ಅಂದರೆ ಮಳೆಯ ಕೈ ಕೊಟ್ಟಾಗ, ಬರಗಾಲ ಬಂದಾಗ ಅಟ್ಲೀಸ್ಟ್ ತಮ್ಮ ಬೆಳೆಗಳನ್ನು ಉಳಿಸ್ಕೊಳ್ಳೋಕ್ಕೆ ಒಂದು ನೀರಾವರಿ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಆ ನೀರಾವರಿ ವ್ಯವಸ್ಥೆ ಹೇಗಿರಬೇಕಂತಂದ್ರೆ, ಈಗ ಹರಿ ನೀರು ಹಾಯ್ದು ಬಿಡ್ತಿದ್ದೀವಿ ಮೊದಲು. ಹರಿ ನೀರು ಈಗ ಹಾಯ್ದು ಬಿಡಬಾರ್ದು. ಹರಿ ನೀರು ಹಾಯ್ದು ಬಿಡೋದ್ರಿಂದ ಒಂದು ಬೋರ್ವೆಲ್ ಇದೆ ಅಂತ ಕೊಟ್ರೆ, 1-2 inch ಬೋರ್ವೆಲ್ಲನ್ನು ಹರಿ ನೀರು ಮಾಡಿದರೆ 1 ಎಕರೆಗೆ ಆಗುತ್ತೆ. ಅದನ್ನೇ ಒಂದು ಡ್ರಿಪ್ ಇರಿಗೇಷನ್ ಮುಖಾಂತರ ಮಾಡಿದರೆ 4 ಎಕರೆ ಬೆಳೆಗೆ ನಾವು ಕೊಡ್ಬೋದು. ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದರೆ 3 ಎಕರೆಗೆ ಕೊಡ್ಬೋದು. ಆ ರೀತಿ ನಾವು ನೀರಿನ ನಿರ್ವಹಣೆಯನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಆಮೇಲೆ ಹರಿದು ಬಿಡುವ ವಿಧಾನ ಭಾಳ ಹಳೆ ವಿಧಾನ, ಅದಕ್ಕೋಸ್ಕರ ನೀವೇನು ಮಾಡಬೇಕು, ರಿಜಿಸ್ ಆ್ಯಂಡ್ ಫರೋಸ್, ಆಮೇಲೆ ಅಲ್ಟರ್ನೇಟಿವ್ ಫರೋ ಇರಿಗೇಷನ್ ಅಂತಾರ. ಒಂದು ಬಿಟ್ಟು ಒಂದು ಬೋದು ಮತ್ತು ಹರಿ ನೀರಾವರಿಯಲ್ಲಿ ಒಂದು ಬೋದು ಬಿಟ್ಟು ಮತ್ತೊಂದು ಬೋದಿಗಾಯಿಸೋದು. ಆ ರೀತಿ ನೀರಾವರಿ ವ್ಯವಸ್ಥೆಗಳನ್ನು ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ಮತ್ತು ನೀರಾವರಿ ವ್ಯವಸ್ಥೆಗಳನ್ನು ಕರೆಕ್ಟಾಗಿ ಮಾಡಿಕೊಂಡು ಸಂದಿಗ್ಧ ಹಂತಗಳಲ್ಲಿ ನೀರನ್ನು ಉಪಯೋಗ ಕೊಟ್ಟರೆ ನಮ್ಮ ಇಳುವರಿಯನ್ನು ಜಾಸ್ತಿ ಮಾಡ್ಬೋದು. ಯಾಕಂದರೆ ಕೆಲವೊಂದು ಬೆಳೆಗಳಿಗೆ ನೀರು ಕಮ್ಮಿ ಬೇಕು, ಕೆಲವೊಂದು ಬೆಳೆಗಳಿಗೆ ನೀರು ಬೇಕು. ಈಗ ನೀವು ಕೆಲವೊಂದು ಬೆಳೆಗಳಿಗೆ ಏನಾಗುತ್ತೆ, ಸಂದಿಗ್ಧ ಹಂತಗಳಲ್ಲಿ ನೀರು ಕೊಟ್ಟರೆ ಒಂದು 50% ಇಳುವರಿ ಆಗೋದು, ಒಂದು 80-90% ಇಳುವರಿ ಜಾಸ್ತಿ ಮಾಡ್ಕೋ ಆಗಿದೆ. ಮತ್ತು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಹೇಳಿದೆ. ಇತ್ತೀಚಿನ ಒಂದು ನಮ್ಮ ಈಗ ಭಾರತ ದೇಶದಲ್ಲಿ ಭಾಳ ಒಂದು ನಮ್ಮ ಪ್ರೈಮ್ ಮಿನಿಸ್ಟರ್ ಆಯಿತು ಅಥವಾ ಎಲ್ಲ ಒಂದು ವಿಜ್ಞಾನಿಗಳು ಕೂಡಿ ಒಂದು ಸಲಹೆ ಕೊಟ್ಟು ಒಂದು ರಿವಾರ್ಡ್ ಅಂತ ಒಂದು ಪ್ರಾಜೆಕ್ಟ್ ಬಂದಿದೆ. ಮೊದಲು ಅದೇ ಪ್ರಾಜೆಕ್ಟ್ ಸುಜಲಾ ಅಂತ ಒಂದು ಪ್ರಾಜೆಕ್ಟ್ ಇತ್ತು, ಈಗ ರಿವಾರ್ಡ್ ಪ್ರಾಜೆಕ್ಟ್ ಅಂತಿದೆ. ಈ ರಿವಾರ್ಡ್ ಪ್ರಾಜೆಕ್ಟಲ್ಲಿ ಏನು ಮಾಡ್ತಾ ಇದೀವಿ ಅಂತಂದರೆ, ಈಗ ರೈತರು ಏನು ಮಾಡ್ತಾ ಇದ್ರು, ತಮಗೆ ಬೇಕಾದಂಥ ಒಂದು ಭೂಮಿಯಲ್ಲಿ ಕೃಷಿ ಮಾಡುವಾಗ 1 ಎಕರೆಗೆ ಎಷ್ಟು ಗೊಬ್ಬರ ಹಾಕಬೇಕು, ಎಷ್ಟು ಬೀಜ ಹಾಕಬೇಕು, ಯಾವ ಬೆಳೆಯನ್ನು ಬೆಳಿಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಜ್ಞಾನ ಇರಲಿಲ್ಲ. ಅದಕ್ಕೋಸ್ಕರ ಇದು ಈಗ ನಮ್ಮ ನಾವು ಒಂದು ಲ್ಯಾಂಡ್ ರಿಸೋರ್ಸ್ ಇನ್ವೆಂಟ್ರಿ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಕಾರ್ಡನ್ನು ಎಲ್ಲ ರೈತರಿಗೂ ಫ್ರೀ ಆಫ್ ಕಾಸ್ಟ್, ಅವ್ರದ್ದು ಹೊಲದಲ್ಲಿರುವಂಥ ಒಂದು ಯಾವುದೇ ವಸ್ತುಗಳು ಅಂದರೆ ಹೊಲದಲ್ಲಿ ಎಷ್ಟು ಪೋಷಕಾಂಶಗಳಿದ್ದಾವೆ, ಅವ್ರದ್ದು ಮಣ್ಣಿನ ಫಲವತ್ತತೆ ಯಾವ ರೀತಿ ಇದೆ, ಮೇಲಿನ ಮಣ್ಣಿನ ಫಲವತ್ತತೆ ಯಾವ ರೀತಿ ಇದೆ, ಮತ್ತೆ ಒಂದು ಪ್ರೊಫೈಲ್ ಹೊಡೆದು ನೋಡ್ತೀವಿ ನಾವು, 5 ಫೂಟ್ವರೆಗೆ ಪ್ರೊಫೈಲ್ ಹೊಡೆದು ಆ ಮಣ್ಣಿನ ಬೇರೆ ಬೇರೆ ಪದರಗಳಲ್ಲಿ ಏನೇನಿದೆ, ಯಾವ್ಯಾವ ಪೋಷಕಾಂಶಗಳಿದ್ದಾವೆ, ಈ ಮಣ್ಣಿನಲ್ಲಿ ಯಾವ್ಯಾವ ಥರದ ಮಣ್ಣುಗಳು ಮತ್ತು ಕಲ್ಲುಗಳಿದ್ದಾವೆ, ಅದನ್ನು ಆ ಸಿಚುವೇಶನಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು ಅನ್ನೋದ್ರ ಬಗ್ಗೆ ಸಜೆಸ್ಟ್ ಮಾಡ್ತೇವೆ. ಅಂದರೆ ಈ ನಾವು ಎಲ್ಲರ ಇಲ್ಲಿ ಅಂದರೆ ಲ್ಯಾಂಡ್ ರಿಸೋರ್ಸ್ ಇನ್ವೆಂಟ್ರಿ ಕಾರ್ಡ್ ಅಂದರೆ ಒಂದು ಮಣ್ಣಿನ ಫಲವತ್ತತೆ ಕಾರ್ಡು ಮತ್ತು ಮಣ್ಣಿನ ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಒಬ್ಬ ರೈತನ ನೈಸರ್ಗಿಕ ಸಂಪನ್ಮೂಲಗಳು ಅವನ ಹೊಲದಲ್ಲಿ ಏನಿದಾವೆ ಅಂತೇಳಿ ಒಂದು ಲಿಸ್ಟ್ ಮಾಡ್ತೇವೆ. ಲಿಸ್ಟ್ ಮಾಡಿ ಅಲ್ಲಿ ಏನು ಮಾಡಿದೆವು ನಾವು ತಾಲೂಕು ವೈಸು ಒಂದು ಡಿಸ್ಟಿಕ್ ವೈಸು ಅಲ್ಲಿ ಒಂದು ಈ ನಮ್ಮ ಹವಾಮಾನ ಮಾಪನದ ಒಳಗಳನ್ನು ಹಾಕಿದೆವು. ಹವಾಮಾನ ಹೇಗಿದೆ, ಮಣ್ಣಿನ ಫಲವತ್ತತೆ ಹೇಗಿದೆ ಮತ್ತು ಮಣ್ಣಿನ ಗುಣಧರ್ಮ ಹೇಗಿದೆ, ಅದರ ಮೇಲೆ ಯಾವ ರೀತಿ ಬೆಳೆಗಳನ್ನು ಬೆಳಿಬೇಕು ರೈತರು ಅನ್ನೋದ್ರ ಬಗ್ಗೆ ಕೊಡ್ತೇವೆ. ಈಗ ನೋಡ್ರಿ, ಒಂದು ಯಾವುದೇ ಒಂದು ಬೆಳೆಯನ್ನು ತಗೋಬೇಕಾದ್ರೆ ಈಗ ಜೋಳ ಬೆಳಿಬೇಕಾಗಿದೆ, ಜೋಳಕ್ಕೆ 1 ಎಕರೆಗೆ ಎಷ್ಟು ಗೊಬ್ಬರ ಬೇಕು, ಆಮೇಲೆ ಮಣ್ಣಿನ ಫಲವತ್ತತೆ ಎಷ್ಟೈತಿ, ಮಣ್ಣಿನ ಫಲವತ್ತತೆ ಎಷ್ಟೈತಿ ಅಂತ ತಿಳ್ಕೊಂಡ್ರೆ ಆ ಜೋಳಕ್ಕೆ ಎಷ್ಟು ಬೇಕು, ಮಣ್ಣಿನ ಫಲವತ್ತತೆ 50%, ಈಗ ಒಂದು 50 kg ಇದೆ, ನಾವು ಜೋಳಕ್ಕೆ 100 kg ಗೊಬ್ಬರ ಹಾಕಬೇಕಾಗಿದೆ, 100 kg ಗೊಬ್ಬರ ಹಾಕ್ಬಿಡ್ತಾರೆ ರೈತರು. ಅದ್ರ ಬದಲಿ 50 kg ಮಣ್ಣಿನ ಫಲವತ್ತತೆಯಲ್ಲಿ 50 kg ಇದೆ, ಇನ್ನು ಬೇಕಾಗಿದ್ದು ಇನ್ನೂ 50 kg ಅಂತೇಳಿ ಅಷ್ಟೇ ಹಾಕ್ಬೇಕು. ಏನಾಗುತ್ತೆ, ಯಥೇಚ್ಛವಾಗಿ ನಾವು ಗೊಬ್ಬರಗಳನ್ನು ಮತ್ತು ಯಥೇಚ್ಛವಾಗಿ ನೀರಾವರಿ ಕೊಡೋದ್ರಿಂದ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಹಾಳು ಮಾಡ್ಕೋತೀವಿ, ನಮ್ಮ ಭೂಮಿನೂ ಹಾಳಾಗ್ತದೆ. ಈ ನೋಡ್ರಿ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೈತರು ಕಬ್ಬು ಅಂತಾರೆ. ಕಬ್ಬು ಒಂದು ಕಬ್ಬಿನ ಬೆಳೆ ಬೆಳಿಬೇಕಾದ್ರೆ 2500 mm ಇದು ನೀರು ಬೇಕು. ಒಂದು ಜೋಳ ಬೆಳಿಬೇಕಾದ್ರೆ 500 mm ನೀರು ಬೇಕು. ಒಂದು ಕಾಯಿಪಲ್ಲೆ ಬೆಳಿಬೇಕಾದ್ರೆ 500-600 mm ನೀರು ಬೇಕು. ಒಂದು ಕಬ್ಬು ಬೆಳೆಯುವಂಥ ಒಂದು ಬೇಕಾಗುವಂಥ ನೀರಿನಲ್ಲಿ 4-5 ಬೆಳೆಗಳನ್ನು ಬೆಳ್ಕೋಬೋದು. ಅದಕ್ಕೋಸ್ಕರ ಈ ಯಾವ ಬೆಳೆಗಳನ್ನು ಬೆಳೆದರೆ ನೀರಿನ ಒಂದು ಬಳಕೆಯನ್ನು ಕಡಿಮೆ ಮಾಡ್ಬೋದು ಮತ್ತು ಹೆಚ್ಚು ಲಾಭವನ್ನು ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಇದು ಮಾಡ್ಕೋಬೇಕು. ಯಾಕಂದರೆ ಎಲ್ಲ ರೈತರು ಒಂದೇ ಬೆಳೆ ಬೆಳೆದ್ರೆ ಅದಕ್ಕೆ ಲಾಭವೂ ಸಿಗಲ್ಲ ಮತ್ತು ಮಾರ್ಕೆಟೂ ಸಿಗಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಯಾವ ಬೆಳೆ ಈ ನಮ್ಮ ರಿವಾರ್ಡ್ ಯೋಜನೆಯಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ ಮಣ್ಣು ಮತ್ತು ನೀರು ಯಾವ ರೀತಿ ಇದೆ, ಮಣ್ಣಿನ ಫಲವತ್ತತೆ ಏನಿದೆ, ಮಣ್ಣಿನ ಗುಣಧರ್ಮ ಯಾವ ರೀತಿ ಇದೆ, ಮತ್ತು ಗ್ರೌಂಡ್ ವಾಟರ್ ಅಂದರೆ ಭೂಮಿಯಲ್ಲಿ ಎಷ್ಟು ನೀರು ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಯಾವ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕು, ಯಾವ ಪ್ರದೇಶದಲ್ಲಿ ಕೃಷಿ ಬೆಳೆಗಳನ್ನು ಬೆಳಿಬೇಕು, ತೋಟಗಾರಿಕೆ ಕೃಷಿ ಬೆಳೆಗಳ ಜೊತೆಗೆ ಮತ್ತೆ ಬೇರೆ ಯಾವುದಾದ್ರೂ ಒಂದು ಕಾಂಪೋನೆಂಟನ್ನು ಇಟ್ಕೋಬಹುದು ಅನ್ನೋದ್ರ ಬಗ್ಗೆನೂ ನಾವು ಹೇಳ್ತೇವೆ. ಅದು ಹೇಳೋದ್ರಿಂದ ಅದೇನಾಗುತ್ತೆ ನಿಮಗೆ ಒಂದು ಈ ಕಾಸ್ಟ್ ಆಫ್ ಕಲ್ಟಿವೇಷನ್ ಒಂದು ಬೆಳೆಗೆ ಒಂದು ಈಗ ಜೋಳನೇ ತಗೊಳ್ರಿ, ಜೋಳ ಬೆಳಿಬೇಕಾದ್ರೆ 10-15,000 rupees ಖರ್ಚಾಗುತ್ತೆ. 10-15,000 rupees ಖರ್ಚಾಗೋದ್ರಲ್ಲಿ ಏನಂದ್ರೆ ನಾವು ಒಂದು ಪ್ಯಾಕೇಜ್ ಕೊಟ್ಟಿರ್ತೇವೆ, ಜೋಳಕ್ಕೆ ಇಷ್ಟು ಗೊಬ್ಬರ ಹಾಕಬೇಕು, ಇಷ್ಟು ಇದು ಮಾಡ್ಬೇಕಂತ ಹೇಳಿ. ಈಗ ನೀವು ಮಣ್ಣಿನ ಫಲವತ್ತತೆ ನಾವು ಆಲ್ ಮೊದಲೇ ಕೊಟ್ಟಿದ್ದೇವೆ ಅಂದ್ರೆ ನಿಮಗೇನಾಗುತ್ತೆ ಇಷ್ಟು ಗೊಬ್ಬರ ಕಡಿಮೆ ಮಾಡಬಹುದು ಅಂತ ಹೇಳಿ ಅಷ್ಟು ಕಡಿಮೆ ಮಾಡಿದ್ರೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಕಡಿಮೆ ಆಗುತ್ತೆ. ಅಂದ್ರೆ 1 acre ಬೇಕಾದಂತ 15,000 ನಾವು 5,000 ಕಡಿಮೆ ಮಾಡಬಹುದು, 10,000 ಕಡಿಮೆ ಮಾಡಬಹುದು. ಅದರಿಂದ ನಮಗೆ ರೈತರಿಗೆ ಒಳ್ಳೇದಾಗ್ತೈತಿ. ಮತ್ತೆ ಕೆಲವೊಂದು ರೈತರು ಹೊಸ ಹೊಸ ಬೆಳೆಗಳನ್ನ ತಂದು ಬೆಳೆದು ಕೈ ಸುಟ್ಕೊಂಡಂಗೆ ಇದೆ. ಈಗ ನೋಡ್ರಿ, ಒಂದು ಕಪ್ಪು ಮಣ್ಣಿನ ಭೂಮಿಯಲ್ಲಿ ಏನ್ ಮಾಡ್ತಾರೆ, ದ್ರಾಕ್ಷಿ ಬೆಳೀತಾರೆ ಮತ್ತೆ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾರೆ. ಬೆಳೆದಾಗ ಕೆಲವೊಂದು ಏನಾಗುತ್ತೆ, ಬರೇ ಅಲ್ಲಿ ಏನಾಗುತ್ತೆ, ತೋಟಗಾರಿಕೆ ಬೆಳೆಗಳು ಚೆನ್ನಾಗಿ ಬರೋದಿಲ್ಲ, ಯಾಕಂದ್ರೆ ನೀರು ಸರಿಯಾಗಿ ಬಸದು ಹೋಗಲ್ಲ, ಮತ್ತೆ ಅಲ್ಲಿ ಏನಾಗುತ್ತೆ ಕೆಂಪು ಮಣ್ಣು ತುಂಬಿ ಆಮೇಲೆ ಬೇರೆ ಬೆಳೆಗಳನ್ನ ಬೆಳಿಬೇಕಾಗ್ತೈತಿ. ಅದಕ್ಕೋಸ್ಕರ ನಾವು ಇಲ್ಲಿ ರೈತರಿಗೆ ಸರಿಯಾಗಿ ಒಂದು LRI ಅಂದ್ರೆ ಲ್ಯಾಂಡ್ ರಿಸೋರ್ಸ್ ಇನ್ವೆಂಟರಿ ಕಾರ್ಡ್ ಮುಖಾಂತರ ಅವರು ಮಣ್ಣಿನ ಫಲವತ್ತತೆ ಏನಿದೆ, ಸರ್ವೆ ನಂಬರ್ ವೈಸ್ ಮಣ್ಣಿನ ಫಲವತ್ತತೆ ಏನಿದೆ, ಮಣ್ಣಿನಲ್ಲಿ ಯಾವ್ಯಾವ ಪೋಷಕಾಂಶಗಳಾದವು, ಯಾವ ಪೋಷಕಾಂಶಗಳನ್ನು ಹಾಕಬೇಕು, ಯಾವ ಪೋಷಕಾಂಶಗಳು ಗರಿಷ್ಠ ಮಟ್ಟಕ್ಕಿದಾವು, ಯಾವ ಪೋಷಕಾಂಶಗಳು ಕನಿಷ್ಠ ಮಟ್ಟಕ್ಕಿದಾವು, ಮತ್ತೆ ಏನು ಅವರು ರೆಕಮೆಂಡೇಷನ್ ಅಂದರೆ ನಾವು ಯಾವ ಗೊಬ್ಬರಗಳನ್ನು ಹಾಕಬೇಕು, ತಿಪ್ಪೆ ಗೊಬ್ಬರ ಎಷ್ಟು ಹಾಕಬೇಕು, ಯಾವ ಬೆಳೆಯನ್ನು ಬೆಳಿಬೇಕು ಅನ್ನೋದ್ರ ಬಗ್ಗೆ ಒಂದು ಸವಿಸ್ತಾರವಾದ ಒಂದು ಮಾಹಿತಿ ಕೊಡ್ತೇವೆ. ಈ ಮಾಹಿತಿ ಆಧಾರದ ಮೇಲೆ ಬೆಳೆದರೆ ಅವರು ಮುಂದೆ ಅವ್ರದ್ದು ಏನಾಗುತ್ತೆ, ಕಾಸ್ಟ್ ಆಫ್ ಕಲ್ಟಿವೇಷನ್ ಕಡಿಮೆ ಆಗುತ್ತೆ, ಆಮೇಲೆ ಯಾವ ಬೆಳೆ ಸೂಕ್ತ ಅನ್ನೋದ್ರು ಅದ್ರ ಬಗ್ಗೆನೂ ನಾವು ಕೊಡ್ತೇವೆ. ಇದು ಒಂದು ಏನಂದ್ರೆ ಇದು ಒಂದು ಹೊಸ ವಿಷಯ. ಇದು ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಇದು ಲ್ಯಾಂಡ್ ರಿಸೋರ್ಸ್ ಇನ್ವೆಂಟರಿ ಕಾರ್ಡ್ ನಮ್ಮ ಜಲಾನಯನ ಇಲಾಖೆ ಕರ್ನಾಟಕ ಸರ್ಕಾರ ಇದರ ಮುಖಾಂತರ ವರ್ಲ್ಡ್ ಬ್ಯಾಂಕಿನ ನೆರವಿನೊಂದಿಗೆ ಈ ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇದ್ದೆವು. ಈ ಪ್ರಾಜೆಕ್ಟ್ ಇಂದ ನಮಗೆ ಒಳ್ಳೆ ಒಂದು 5-10 lakh ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ 5-10 lakh ರೈತರಿಗೆ ನಾವು ಮಣ್ಣಿನ ಫಲವತ್ತತೆ ಬಗ್ಗೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆಯ ಅವರ ತೋಟದಲ್ಲಿರುವಂತಹ ಲಭ್ಯತೆಯ ಬಗ್ಗೆನೂ ಮಾಹಿತಿಯನ್ನು ಕೊಟ್ಟು ಒಂದು ರೈತರಿಗೆ ಹೆಲ್ಪ್ ಮಾಡ್ಬೇಕಂತ ಮಾಡೆವು. ಮತ್ತು ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಜೊತೆಗೆ ಅವ್ರ ಹೊಲದಲ್ಲಿ ಯಾವ ಮತ್ತು ಕನ್ಸರ್ವೇಷನ್ ಅಂದ್ರೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೋಸ್ಕರ ಏನೇನು ಮಾಡಬೇಕು, ಎಲ್ಲಿ ಬಂಡ್ ಹಾಕಬೇಕು, ಎಲ್ಲಿ ಚೆಕ್ ಡ್ಯಾಮ್ ಹಾಕಬೇಕು, ಮತ್ತೆ ಯಾವ ಗಿಡಗಳನ್ನು ನೆಡಬೇಕು, ಮತ್ತೆ ಅಲ್ಲಿ ಅವರು ಏನು ಮುಂದೆ ಯಾವ ಬೆಳೆ ಬೆಳೆದ್ರೆ ಹೆಚ್ಚು ಲಾಭ ಬರುತ್ತೆ ಅನ್ನೋದ್ರ ಬಗ್ಗೆನೂ ನಾವು ಒಂದು ನಿಖರವಾದ ಮಾಹಿತಿಯನ್ನು ಕೊಡ್ತೇವೆ. ಈ ಎಲ್ಲ ಮಾಹಿತಿ ಕೊಡೋದು ಬರೀ ಇದ್ರ ಮುಖಾಂತರ ಅಲ್ಲ, ಇದು ಸ್ಯಾಟಲೈಟ್ ಮುಖಾಂತರ ಅಂದರೆ ಉಪಗ್ರಹದ ಮುಖಾಂತರ ನಮಗೆ ಹಿಂದಿನದಲ್ಲಿ ಮಣ್ಣಿನ ಫಲವತ್ತತೆ ಈ ರೀತಿ ಇದೆ ಅಂತ ಒಂದು ಮಾಹಿತಿ ಇದೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಎಲ್ಲಿ ಮಣ್ಣಿನ ಸ್ಯಾಂಪಲ್ ತಗೋಬೇಕು ಅಲ್ಲಿ ಆ ಮಣ್ಣಿನ ಸ್ಯಾಂಪಲ್ ತಗೋತೀವಿ. ಪ್ರತಿಯೊಬ್ಬ ರೈತರ ಹೊಲದಲ್ಲಿ ತಗೊಂಡು ಅದು ಏನು ಮಾಡ್ತೀವಿ, ಗ್ರಿಡ್ ವೈಸ್ 320 meter ಒಂದೊಂದು ಗ್ರಿಡ್ ಇರ್ತಾವೆ. ಆ ಗ್ರಿಡ್ ಮುಖಾಂತರ ಎಲ್ಲೆಲ್ಲಿ ಮಣ್ಣಿನ ಫಲವತ್ತತೆ ಮಣ್ಣಿನ ಗುಣಧರ್ಮ ಚೇಂಜ್ ಆಗ್ತದೆ ಅಲ್ಲೊಂದೊಂದು ಪ್ರೊಫೈಲ್ ಮಾಡ್ತೇವೆ. ಆ ಪ್ರೊಫೈಲ್ ಮಾಡಿ ಅದರದ್ದು ಎಲ್ಲ ಇದು ಉಪಗ್ರಹ ಆಧಾರಿತ ಮಾಹಿತಿ ಇರೋದ್ರಿಂದ ನಿಖರವಾಗಿ ನಾವು ಹೇಳ್ಬೋದು ಇಷ್ಟಿಷ್ಟು ಪೋಷಕಾಂಶಗಳನ್ನು ಮಾಡಬೇಕು ಅಂತ ಅಂತ ಹೇಳ್ತೇವೆ. ಮತ್ತು ಇನ್ನೊಂದು ಒಂದು ಯೋಜನೆಯಲ್ಲಿ ಈ ಸಾವಯವ ಅಂಶವನ್ನು ಆರ್ಗ್ಯಾನಿಕ್ ಕಾರ್ಬನ್ ಅನ್ನು ಯಾವ ರೀತಿ ಒಂದು ಜಾಸ್ತಿ ಮಾಡಬಹುದು ಮಣ್ಣಿನಲ್ಲಿ ಅನ್ನೋದ್ರ ಬಗ್ಗೆ ಒಂದು ರೈತರಿಗೆ ಡೆಮೋನ್ಸ್ಟ್ರೇಷನ್ ಮುಖಾಂತರ ನಾವು ತೋರಿಸ್ತಾ ಇದ್ದೇವೆ. ಮತ್ತೆ ಮಣ್ಣು ಮತ್ತು ನೀರಿನ ಕನ್ಸರ್ವೇಷನ್ ಬಗ್ಗೆನೂ ನಾವು ಮಾಡ್ತೇವೆ. ಆಮೇಲೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಏನು ಮಾಡ್ತೈತಿ ಇದನ್ನು ಅದರ ಮುಖಾಂತರ ಅವರು ಚೆಕ್ ಡ್ಯಾಮ್ಗಳನ್ನು ಮಾಡಿಸೋದು, ಫಾರ್ಮ್ಪೌಂಡ್ಗಳನ್ನು ಮಾಡಿಸೋದು, ಮತ್ತೆ ಅವರಿಗೆ ರೈತರಿಗೆ ಬೇಕಾದಂಥ ಯಾವ್ಯಾವ ಸಹಾಯ ಸವಲತ್ತುಗಳನ್ನು ಅವ್ರು ಮಾಡ್ತಾರೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನಾವು ಇನ್ನೊಂದು ವಿಚಾರವನ್ನು ಹೇಳಬೇಕಾಗಿದೆ. ಇಲ್ಲಿ ಕಳೆ ನಿಯಂತ್ರಣ, ಕಳೆ ನಿಯಂತ್ರಣ ಅಂದರೆ ಕಳೆ ಒಂದು ರೈತರನ್ನ ಬಹಳ ಒಂದು ಎದುರು ವಸ್ತು. ಆ ಕಳೆ ನಿಯಂತ್ರಣದಾಗ ಯಾವ ರೀತಿ ಮಾಡ್ಬೇಕಂತಂದ್ರೆ ಕಳೆ ನಾವು ಏನ್ ಮಾಡ್ತೇವೆ, ರೋಗಗಳು ಮತ್ತು ಕೀಟಗಳಿಂದ ನಮ್ಮ ಬೆಳೆ ನಾಶ ಅಂತೀವಿ. ಕಳೆಗಳನ್ನು ನಿರ್ವಹಣೆ ಮಾಡಿದ್ರೆ ಆ ಕಳೆಗಳೇ ಏನ್ ಮಾಡ್ತಾವ, ಬೆಳೆಯನ್ನ ನಾಶ ಮಾಡ್ತಾವ. ಅದಕ್ಕೋಸ್ಕರ ರೈತರು ಯಾವ ರೀತಿ ಮಾಡ್ಬೇಕಂದ್ರೆ ಒಂದು ಕಳೆ ನಿಯಂತ್ರಣದ ಒಂದು ಅಂದ್ರೆ ಹರ್ಬಿಸೈಡ್ ಅಂದ್ರೆ ಕೆಮಿಕಲ್ಗಳನ್ನು ಯೂಸ್ ಮಾಡ್ಕೊಳ್ಳೋದೆ ಕಳೆ ನಿಯಂತ್ರಣ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವೊಂದು ಎರಡು ವಿಷಯಗಳನ್ನ ಹೇಳ್ತೀನಿ. ಏನಂದ್ರೆ ಮಾಗಿ ಉಳುಮೆ ಮಾಡ್ಬೇಕು ರೈತರು ಎಲ್ಲ ಹೊಲಗಳಲ್ಲಿ. ಕೆಲವೊಬ್ಬರು ರೈತರು ಏನ್ ಮಾಡ್ತಾರೆ, ಮಾಗಿ ಉಳುಮೆ ಮಾಡೋದ್ರ ಡೀಪ್ ಕಲ್ಟಿವೇಷನ್ ಪ್ರತಿ ವರ್ಷ ಮಾಡ್ತಾರೆ. ಕಪ್ಪು ಭೂಮಿ ಆದ್ರೆ 3 ವರ್ಷಕ್ಕೊಮ್ಮೆ ನೇಗಿಲು ಹೊಡ್ರಿ, ಮತ್ತೆ ಕೆಂಪು ಭೂಮಿ ಆದ್ರೆ ವರ್ಷಕ್ಕೊಮ್ಮೆ ನೇಗಿಲು ಹೊಡಿಬಹುದು, ಕಪ್ಪು ಭೂಮಿಯಲ್ಲಿ ವರ್ಷ ವರ್ಷ ನೇಗಿಲು ಹೊಡೆದ್ರೆ ಮಣ್ಣು ಹರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ನೀವು ಕಪ್ಪು ಭೂಮಿಯಲ್ಲಿ 3 ವರ್ಷಕ್ಕೊಮ್ಮೆ ಮಾಡ್ರಿ. ಬಟ್ ಮಾಗಿ ಉಳುಮೆ ಮಾಡಿ ಅದನ್ನ ರೆಡಿ ಮಾಡಿ ಹೊಲ ಇಟ್ಟರೆ ಹೊಲದಲ್ಲಿರುವಂತಹ ಕೀಟಗಳು ಆಮೇಲೆ ಕಳೆ ಬೀಜಗಳು ಎಲ್ಲ ಅವೆಲ್ಲ ನಾಶವಾಗಿ ಹೋಗ್ತಾವೆ. ನಾಶವಾಗಿ ಹೋಗುವುದರಿಂದ ನಾವು ನೆಕ್ಸ್ಟ್ ಬರುವಂತಹ ಬೆಳೆಗಳಲ್ಲಿ ಕಳೆಗಳು ಬರೋದಿಲ್ಲ. ಮತ್ತೆ ಇನ್ನೊಂದೇನೆಂದ್ರೆ ಹಸಿರೆಲೆ ಗೊಬ್ಬರಗಳನ್ನು, ಹಸಿರೆಲೆ ಗೊಬ್ಬರ ಅಂದ್ರೆ ಡೈಂಚ ಸೆಣಬು ಯಾವುದೇ ಒಂದು ಹಸಿರೆಲೆ ಗೊಬ್ಬರಗಳನ್ನ ನೀವು 1 ಅಥವಾ 2 ಮಳೆ ಆದ್ಮೇಲೆ ಹಸಿರೆಲೆ ಗೊಬ್ಬರಗಳನ್ನ ಬಿತ್ಕೊಂಡು ಆ ಮಣ್ಣಿನ ಫಲವತ್ತತೆಯನ್ನ ಮತ್ತು ಮಣ್ಣಿನ ಆರ್ಗಾನಿಕ್ ಕಾರ್ಬನ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಅದರಿಂದಲೂ ಕೆಲವೊಂದು ಕಳೆಗಳು ನಿಯಂತ್ರಣ ಆಗ್ತಾವೆ. ಮತ್ತೆ ಇನ್ನೊಂದು ಕಳೆ ನಿಯಂತ್ರಣ ಒಂದು ವಿಧಾನ ಅಂತಂದ್ರೆ, ನಾವು ಈಗ ಹೇಳಿದ್ರಲ್ಲ, ಒಂದು 45 ದಿವಸದ ಒಳಗೆ ಯಾವುದೇ ಬೆಳೆಯಲ್ಲಿ ಕಳೆಗಳನ್ನ ಬರುವಂತೆ ಕೈಯಿಂದ ತೆಗೆಯುದು ಅಥವಾ ಎದರಿಂದ ತೆಗೆಯುದು ಅಥವಾ ಎಡಿ ಹೊಡೆಯುದು, ಆ ರೀತಿ 45 ದಿವಸದವರೆಗೆ ಎಡಿ ಹೊಡ್ಕೊಂಡು ಕೈಯಿಂದ ತೆಗೆದು ಮಾಡಬಹುದು. ಒಂದು ಕೆಲವೊಬ್ಬ ರೈತರು ಬರ್ತಾರೆ, ಈಗ ಕಳೆ ನಿಯಂತ್ರಣ ಮಾಡಬೇಕಾದ್ರೆ ಹರ್ಬಿಸೈಡ್ ಯಾವ್ದು ಹೇಳಿ ಸರ್ ಅಂತ ಹೇಳಿ. ಹರ್ಬಿಸೈಡ್ ಮುಖಾಂತರ ಮಾಡೋದು ಯಾವಾಗಂತಂದ್ರೆ, ಯಾವುದು ಒಂದು ಕೈಯಿಂದ ತೆಗೆಯಕ್ ಸಾಧ್ಯ ಇಲ್ಲ, ಎತ್ತಿನಿಂದ ಹೊಡೆಯಕ್ ಸಾಧ್ಯ ಇಲ್ಲ, ನನ್ನ ಬೆಳೆ ನಾಶ ಆಗುತ್ತೆ ಹೋಗುತ್ತಂತಂದಾಗ ಅವಾಗ ನಾವು ಈ ಕಳೆನಾಶಕಗಳನ್ನ ಒಂದು ರೆಕಮೆಂಡ್ ಮಾಡ್ತೀವಿ. ಅಲ್ಲಿವರೆಗೆ ಕಳೆನಾಶಕಗಳನ್ನು ರೆಕಮೆಂಡ್ ಮಾಡಬಾರ್ದು. ಕಳೆ ನಿಯಂತ್ರಣ ಮಾಡೋದು ಒಂದು ಕೃಷಿಯಲ್ಲಿ ಬಹಳ ಮುಖ್ಯವಾದ ಒಂದು ವಿಚಾರ. ಮತ್ತೆ ಇನ್ನು ನೈಸರ್ಗಿಕ ಸಂಪನ್ಮೂಲಗಳಂದ್ರೆ ನಾ ಹೇಳಿದ್ನೆಲ್ಲ, ಮಣ್ಣು ನೀರುದು ಮತ್ತು ನಮ್ಮಲ್ಲಿ ವಾತಾವರಣ ಶುದ್ಧತೆ ಮಾಡೋದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಒಂದು ಸದ್ಬಳಕೆ ಮಾಡ್ಕೊಳ್ಳೋದು ಅಂತಂದ್ರೆ ಸಾವಯವ ಕೃಷಿ. ಸಾವಯವ ಕೃಷಿ ಮಾಡಿ ಎಷ್ಟೋ ಮಂದಿ ರೈತರು ಏನು ಹೇಳ್ತಾ ಇದ್ದಾರೆ, ನಾವು ಸಾವಯವ ಕೃಷಿ ಮಾಡ್ಬೇಕಂತ ಮಾಡೆವು. ಇನ್ನು ಮುಂದಿನ ದಿನಮಾನಗಳಲ್ಲಿ ನಮಗೆ ಒಂದು ಈ ರಾಸಾಯನಿಕ ವಸ್ತುಗಳನ್ನು ತಯಾರು ಮಾಡುವಂತ, ಈಗ ನಾವು ಗೊಬ್ಬರ ನೋಡ್ರಿ, ಯೂರಿಯಾ ಗೊಬ್ಬರವನ್ನು ತಯಾರು ಮಾಡ್ಕೊಂತ ಒಂದು ವಸ್ತುಗಳನ್ನು ಬೇರೆ ದೇಶದಿಂದ ಆಮದು ಮಾಡ್ಕೋತಾ ಇದ್ದೇವೆ. ಆ ವಸ್ತುಗಳನ್ನು ಲಭ್ಯತೆ ಇರದೇ ಹೋಗ್ಬೋದು. ಆ ಟೈಮಲ್ಲಿ ನಾವೇನಾಗುತ್ತೆ, ನಮ್ಮ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನಾವು ಡೆವಲಪ್ ಆಗಬೇಕಾಗತ್ತೆ. ಅಂದ್ರೆ ನಾವೇ ಅದನ್ನ ತಯಾರು ಮಾಡಿಕೊಂಡು ಗೊಬ್ಬರವನ್ನು ನಾವೇ ತಯಾರು ಮಾಡ್ಕೋಕತ್ತೆ. ಅದಕ್ಕೋಸ್ಕರ ರೈತರು ಆದಷ್ಟು ತಮ್ಮ ಗೊಬ್ಬರವನ್ನು ತಾವೇ ತಯಾರು ಮಾಡಿಕೊಂಡು ಅಲ್ಲಿ ಹಾಕೊಳ್ಳೋ ಒಂದು ವ್ಯವಸ್ಥೆ ಮಾಡಬೇಕು. ಅದಕ್ಕೋಸ್ಕರ ಈ 10 ಎಕರೆ ಇದ್ದವರು ರೈತರು 1 ಎಕರೆ ಸಾವಯವ ಕೃಷಿ ಮಾಡಬೇಕಂತ ನಿರ್ಧಾರ ಮಾಡಬೇಕು. ನಿರ್ಧಾರ ಮಾಡಿ 1 ವರ್ಷ 2 ವರ್ಷ ಒಂದು ಕೆಮಿಕಲ್ ಗೊಬ್ಬರಗಳನ್ನು ಕಡಿಮೆ ಮಾಡಿ 3ನೇ ವರ್ಷ ಅವರು ಸಾವಯವ ಕೃಷಿ ಅಂತ ಡಿಕ್ಲೇರ್ ಮಾಡಬಹುದು. ಸಾವಯವ ಕೃಷಿ ಬಗ್ಗೆ ಹೇಳ್ಬೇಕಂತಂದ್ರೆ 2 ಪ್ರಕಾರಗಳಿದಾವೆ. ಒಂದು ಸಾವಯವ ಕೃಷಿ ರೈತರೇ ಮಾಡ್ತಾ ಇದ್ದಾರೆ, ಅವ್ರು ಮಾಡಿ ನಾ ಸಾವಯವ ಕೃಷಿಯಿಂದ ಮಾಡ್ತಾ ಇದ್ದೀನಿ ಗೊಬ್ಬರ ಅಂತೇಳಿ, ಅದು ಒಂದು ಒಬ್ಬರಿಂದ ಒಬ್ಬರಿಗೆ ಅದು ಒಂದು ನಂಬಿಕೆ ಮೇಲೆ ಸಾವಯವ ಕೃಷಿ. ಇನ್ನೊಂದು ಸಾವಯವ ಕೃಷಿ ಅಂತಂದ್ರೆ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಂತೀವಿ. ಅಂದ್ರೆ ಈಗ ಯಾವುದೇ ರೈತರು ಸಾವಯವ ಕೃಷಿ ಮಾಡ್ಬೇಕಂದಾಗ ಅವ್ರು ನಿರ್ಧಾರ ಮಾಡಬೇಕು, ಯಾವುದೇ ಒಂದು ಸರ್ಟಿಫಿಕೇಶನ್ ಏಜೆನ್ಸಿಯಿಂದ ಒಂದು ಮಾನ್ಯತೆ ಪಡ್ಕೊಂಡಂತ ಒಂದು ಸರ್ಟಿಫಿಕೇಶನ್ ಒಪ್ಪಂದ ಮಾಡಿಕೊಂಡು ಅವರಿಂದ ಅವರು ಮಾನ್ಯತೆ ಪಡಿಬೇಕಾಗುತ್ತೆ. ಅವಾಗ ಮಾನ್ಯತೆ ಅಂದ್ರೆ ಸರ್ಟಿಫಿಕೇಟ್ ಅಂತಾರೆ, ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಂತ. ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡೋದು ನಮ್ಮ ದೇಶದಲ್ಲಿ ಬಹಳ ಕಷ್ಟ, ಇದು ಅಂದ್ರೆ ಕಷ್ಟ ಅಂದ್ರೆ ಕಾಸ್ಟ್ ಅಂದ್ರದ್ದು ಖರ್ಚು ಜಾಸ್ತಿ ಇದೆ. ಒಬ್ಬ ರೈತರಿಗೂ ಸರ್ಟಿಫಿಕೇಶನ್ ಮಾಡ್ಬೇಕಂದ್ರೆ 25,000, 100 ಮಂದಿ ರೈತರಿಗೆ ಮಾಡ್ಬೇಕಂದ್ರೆ 25,000 ರೂಪಾಯಿನ ತಗೋತಾರೋ. ಅದಕ್ಕೋಸ್ಕರ ಈ ಸಾವಯವ ಕೃಷಿಯನ್ನ ಕೃಷಿಗೆ ಸರ್ಟಿಫಿಕೇಶನ್ ಮಾಡುವುದನ್ನ ತೋಟಗಾರಿಕೆ ಇಲಾಖೆ ಮತ್ತೆ ಸರ್ಟಿಫಿಕೇಶನ್ ಏಜೆನ್ಸಿ ಮತ್ತೆ ಕೃಷಿ ಇಲಾಖೆಗಳು ಮಾಡ್ತಾ ಇದಾವೆ. ಅವರಿಗೆ ರೈತರಿಗೆ ಸಬ್ಸಿಡಿ ಮಾಡಿ ಮಾಡ್ತಾ ಇದ್ದಾವೆ. ಬಟ್ ಒಬ್ಬೊಬ್ಬ ರೈತರಿಗಿಂತ ಒಂದು ರೈತರ ಗುಂಪುಗಳನ್ನು ಮಾಡಿಕೊಂಡು ಆ ಗುಂಪುಗಳ ಒಂದೊಂದು ರೈತರ ಗುಂಪುಗಳು ಒಂದು ಒಂದು ತೋಟಗಾರಿಕೆ ಇಲಾಖೆಯನ್ನು ಅಪ್ರೋಚ್ ಮಾಡಿದರೆ ಅಲ್ಲಿ ಬಂದು ಅವರು ಒಂದು 25 ರೈತರು ಸಾವಯವ ಕೃಷಿ ಮಾಡ್ತಾರಂತಂದರೆ ಕೃಷಿ ಮಾಡುವಂಥ ರೈತರದ್ದು ಸರ್ಟಿಫಿಕೇಶನ್ ಮಾಡಿಸ್ತಾರೆ. 25 ರೈತರು ಕೃಷಿ ಯಾಕೆ ಮಾಡಬೇಕು ಸರ್, 25 ಮಂದಿ ಯಾಕೆ ಬೇಕಂತಂದರೆ, ನಾವು ಸಾವಯವ ಉತ್ಪನ್ನಗಳನ್ನು ಭಾರತ ದೇಶದಿಂದ ಸಾಕಷ್ಟು ಬೇಡಿಕೆ ಇದೆ. ಸಾವಯವ ಉತ್ಪನ್ನಗಳಲ್ಲಿ ಅಂತಂದ್ರೆ ನಮಗೆ ಈಗ ನೋಡ್ರಿ, ಈಗ ತೃಣಧಾನ್ಯಗಳು ಮೈನರ್ ಮಿಲೆಟ್ಸ್ ಅಂತೀವಿ, ಮೈನರ್ ಮಿಲೆಟ್ಸ್ಗೆ ಸಾಕಷ್ಟು ಇದೆ, ಅವು ಸಾವಯವ ಕೃಷಿಯಿಂದ ಮಾಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ. ಆದಷ್ಟು ಅದನ್ನು ಸರ್ಟಿಫಿಕೇಶನ್ ಮಾಡಿ ನಾವು ಬೇರೆ ದೇಶಕ್ಕೆ ಕಳಿಸಿದ್ರೆ ನಮಗೆ ಹೆಚ್ಚು ಲಾಭ ಸಿಗ್ತೈತಿ. ಅದಕ್ಕೋಸ್ಕರ ಈ ನಮ್ಮ ಸರ್ಟಿಫಿಕೇಶನ್ ಅನ್ನು ಮಾಡಿಸ್ಬೇಕಾದ್ರೆ ನಾವು 25 ರೈತರು ಮಾಡಿದರೆ ಒಂದು ಕಂಟೈನರ್ ಮಿನಿಮಮ್ ನಮ್ಮ ಭಾರತ ದೇಶದಿಂದ ನಾವು ಸಾವಯವ ಕೃಷಿ ಉತ್ಪನ್ನಗಳನ್ನು ಬೇರೆ ದೇಶಕ್ಕೆ ಕಳಿಸ್ಬೇಕಾದ್ರೆ 18 ಟನ್ 1 ಕಂಟೈನರ್ ಬೇಕು. ಒಂದು ಕಂಟೈನರ್ ಬೇಕಂದ್ರೆ 25-30 ಜನ ರೈತರು ಕೂಡಿ ಅದನ್ನು ಬೆಳೆದ್ರೆ ಒಂದು ಕಂಟೈನರ್ ಆಗ್ಬೋದು. ಈಗ ನಾವು 10 ಕ್ವಿಂಟಲ್ ಬೆಳೆದೇವೆ, 20 ಕ್ವಿಂಟಲ್ ಬೆಳೆದೇವೆ ಅಂದ್ರೆ ಅದನ್ನು ತೊಗೊಳಕ್ಕೆ ಯಾರು ಇರಬಾರದಿಲ್ಲ, ಮಾರುಕಟ್ಟೆ ವ್ಯವಸ್ಥೆ ಆಗೋದಿಲ್ಲ. ಅದಕ್ಕೋಸ್ಕರ ಗುಂಪುಗಳಲ್ಲಿ ರೈತರು ಸಾವಯವ ಕೃಷಿಯನ್ನು ಮಾಡೋದ್ರಿಂದ ಲಾಭ ಇದೆ. ಮತ್ತೆ ಇನ್ನು ಮುಂದೆ ಏನು ಹೇಳಬೇಕಂದ್ರೆ, ಮುಂದಿನ ದಿನಮಾನಗಳಲ್ಲಿ ಈ ಹವಾಮಾನ ವೈಪರೀತ್ಯ ಮತ್ತು ಈ ಕೆಮಿಕಲ್ ಫರ್ಟಿಲೈಸರ್ಗಳ ಲಭ್ಯತೆ ಇಲ್ಲದೇ ಇರುವುದರಿಂದ ಸಾವಯವ ಕೃಷಿಯನ್ನು ಹೆಚ್ಚು ಹೆಚ್ಚು ರೈತರು ಮಾಡಿ ಹೆಚ್ಚು ಹೆಚ್ಚು ಲಾಭವನ್ನು ಅವರು ಗಳಿಸಬಹುದು. ಮತ್ತು ಇನ್ನೊಂದು ಏನಂತಂದ್ರೆ, ಈ ಕೃಷಿ ಮಾಡ್ತಾ ಇದ್ರುವಂತ ರೈತರು, ಕೆಲವೊಂದು ರೈತರು ಈಗ ತೋಟಗಾರಿಕೆ ಒತ್ತ ವಾಲ್ತಾ ಇದ್ದಾರೆ, ಯಾಕಂದ್ರೆ ತೋಟಗಾರಿಕೆ ಬೆಳೆಗಳು ನಿರಂತರ ಆದಾಯ ಕೊಡ್ತಾವೆ. ಬಟ್ 1-3 ವರ್ಷ ಇವಕ್ಕೆ ತೋಟಗಾರಿಕೆ ಬೆಳೆಯಲ್ಲಿ ಆದಾಯ ಇರುವುದಿಲ್ಲ. ಆ ಟೈಮಲ್ಲಿ ಆ ತೋಟಗಾರಿಕೆ ಬೆಳೆಯಲ್ಲಿ ನೀವು ಈ ಕೃಷಿ ಬೆಳೆಗಳನ್ನು ಬೆಳ್ಕೋಬಹುದು. ಮತ್ತೆ ಬರೇ ಕೃಷಿ ಮಾಡುವಂತ ರೈತರು, ಬರೇ ಕೃಷಿ ಬೆಳೆಗಳನ್ನೇ ನಾವು ಮಾಡ್ತೀವಿ ಸರ್, ತೋಟಗಾರಿಕೆ ಬೆಳೆ ಮಾಡಂಗಿಲ್ಲ ಅಂತಂದಾಗ, ಬದುಗಳಲ್ಲಿ ತೋಟಗಾರಿಕೆ ಬೆಳೆಗಳಂತ ಹಣ್ಣಿನ ಬೆಳೆಗಳು ಅವರ ಒಂದು ಊರುಗಳಿಗೆ ಅಥವಾ ಅಲ್ಲಿ ಮಣ್ಣಿಗೆ ಯಾವ ಸೂಟೇಬಲ್ ಆಗ್ತದೋ ಆ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದ್ರಿಂದ ಅದರಿಂದಲೂ ಆದಾಯ ಬರ್ತೈತಿ. ಮತ್ತು ಇನ್ನೊಂದು ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ಈ ರೈತರ ಆದಾಯವನ್ನು ದ್ವಿಗುಣ ಮಾಡಬೇಕಾದ್ರೆ ನಾವು ಏನು ಹೇಳ್ತಾ ಇದ್ದೆವು, ಒಂದೇ ಕೃಷಿ ಮಾಡೋದ್ರಿಂದ ಆಗೋದಿಲ್ಲ, ಅದಕ್ಕೋಸ್ಕರ ಸಮಗ್ರ ಕೃಷಿ ಒಂದು ಬಹಳ ಒಂದು ಪ್ರಸ್ತುತವಾದ ವಿಷಯ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಸಮಗ್ರ ಕೃಷಿ ಮಾಡಿರಿ. ಒಂದೇ ಬೆಳೆ ಬೆಳೆಯೋದ್ರಿಂದ ಮೋನೋಕ್ರಾಪಿಂಗ್ ಅಂತೀವಿ, ಒಂದೇ ಬೆಳೆ ಬೆಳೆಯೋದು, ಒಂದ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ಒಂದು ಬೆಳೆ ಏನಾದರೂ ಆದರೆ ಅಂದರೆ ನಾಶ ಆದರೆ ರೈತರ ನುಕ್ಸಾನಲ್ಲಿ ಬಿಡ್ತಾರೆ. ಅಂದರೆ ಒಂದು ಕಠಿಣ, ಒಬ್ಬ ರೈತರಿಗೆ ಯಾವ ರೀತಿ ಆದಾಯ ಬರಬೇಕಂದ್ರೆ ಒಬ್ಬ ನೌಕರದಾರಿಗೆ ಎಷ್ಟು ಆದಾಯ ಬರ್ತದಲ್ಲ ಅಷ್ಟು ಆದಾಯ ಅವರಿಗೆ ಮಿನಿಮಮ್ ಆದಾಯ ಬಂದರೆ ಒಂದು ಅನುಕೂಲತೆ ಸಿಗ್ತೈತಿ. ಅದಕ್ಕೋಸ್ಕರ ಸಮಗ್ರ ಕೃಷಿ ಮಾಡಬೇಕು ರೈತರು. ಸಮಗ್ರ ಕೃಷಿ ಯಾವ ರೀತಿ ಮಾಡಬೇಕಂದ್ರೆ ಈಗ ಹೇಳಿದ್ನಲ್ಲ, ಕೃಷಿ ಬೆಳೆಗಳಿದ್ದ ರೈತರು ಸುತ್ತ ತೋಟಗಾರಿಕೆ ಬೆಳೆಗಳನ್ನು ಹಾಕೊಳ್ಳೋದು, ತೋಟಗಾರಿಕೆ ಬೆಳೆಗಳಿದ್ದ ರೈತರು 3 ವರ್ಷದಿಂದ 4 ವರ್ಷದವರೆಗೆ ಒಂದು ಗ್ಯಾಪ್ ಅಂದರೆ ಈಳು ಬರುವವರೆಗೆ ಕೃಷಿ ಬೆಳೆಗಳನ್ನು ಮಾಡ್ಕೊಳ್ಳೋದು, ತೋಟಗಾರಿಕೆ ಕೃಷಿ ಬೆಳೆಗಳ ಜೊತೆಗೆ ಪಶು ಸಂಗೋಪನೆ ಮಾಡೋದು, ಡೈರಿ ಫಾರ್ಮಿಂಗು, ಪೌಲ್ಟ್ರಿ ಫಾರ್ಮಿಂಗು, ಮತ್ತು ಈವನ್ ನೋಡ್ರಿ ಈಗ ಮಡಿಕೇರಿ ಕಡೆ ಎಲ್ಲ ಹೋದ್ರೆ ಫಿಗ್ ಫಾರ್ಮಿಂಗ್ ಮಾಡ್ತಾರೆ ಅವರು. ಆಮೇಲೆ ಈ ಕುರಿ ಸಾಕಾಣಿಕೆ ಕೋಟ್ ಆ್ಯಂಡ್ ಸೀಫ್ ಫಾರ್ಮಿಂಗ್ ಆಲ್ಸೋ ಭಾಳ ಚೆನ್ನಾಗಿ ಬರ್ತಾ ಇದೆ. ಯಾಕಂದರೆ ಮಿನಿಮಮ್ ರೈತರು ಒಂದೊಂದು ಕಾಂಪೋನೆಂಟ್ ಎಲ್ಲ ಹೇಳಿದ್ದಲ್ಲ, ಈ ಸಮಗ್ರ ಕೃಷಿ ಅಂದ್ಕೊಳ್ಳೆ ತೋಟಗಾರಿಕೆ ಕೃಷಿ ಬೆಳೆಗಳನ್ನು ಮಾಡಬೇಕು, ಹೈನುಗಾರಿಕೆ ಮಾಡಬೇಕು, ಎಲ್ಲ ಒಮ್ಮೆ ಮಾಡಬೇಕಂತಿಲ್ಲ, ಒಂದೊಂದು ತೋಟಗಾರಿಕೆ ಕೃಷಿಯ ಜೊತೆಗೆ ಒಂದು ಉಪಕಸಬನ್ನು ಇಟ್ಕೋಬೇಕು. ಉಪಕಸಬ ಅಂದರೆ ಈಗ ಹೇಳಿದ್ದಲ್ಲ, ಡೇರಿ ಫಾರ್ಮಿಂಗ್ ಇಟ್ಕೋಬೋದು, ಡೇರಿ ಮಾಡ್ಬೋದು, ಒಂದು 2 ಆಕಳ ಸಾಕ್ಬೋದು, ಒಂದು 5 ಎಮ್ಮೆ ಸಾಕ್ಬೋದು, ಒಂದು 10 ಕುರಿಯಿಂದ ಸ್ಟಾರ್ಟ್ ಮಾಡ್ಬೋದು, ಅಥವಾ ಕೋಳಿ ಸಾಕಾಣಿಕೆ ಮಾಡ್ಬೋದು, ಮೊಲ ಸಾಕಾಣಿಕೆ ಮಾಡ್ಬೋದು, ಈ ರೀತಿ ಏಮು ಕೋಳಿ ಅಂತದ್ದು ಅದು ಸಾಕಾಣಿಕೆ ಮಾಡ್ಬೋದು. ಅದರಿಂದ ಏನಾಗುತ್ತೆ, ಒಂದು ನಿರಂತರ ಆದಾಯ ಬರೋದ್ರಿಂದ ರೈತರಿಗೆ, ಆಮೇಲೆ ಒಂದು ಕೆಲಸನೇ ಸಿಗ್ತದೆ ಅವ್ರಿಗೆ ತ್ರೋಟ್ 1 ವರ್ಷದವರೆಗೆ ಈ ಸಮಗ್ರ ಕೃಷಿಯಲ್ಲಿ ಒಂದು ವರ್ಷ ಪೂರ್ತಿ ಅವರಿಗೆ ಕೆಲಸ ಸಿಕ್ಕು, ವರ್ಷ ಪೂರ್ತಿ ಆದಾಯ ಬರೋದ್ರಿಂದ ಕೃಷಿ ಬೆಳೆಗೆ ಬೇಕಾದಂಥ ವಸ್ತುಗಳನ್ನು ಪರ್ಚೇಸ್ ಮಾಡಲಿಕ್ಕೆ, ಖರೀದಿ ಮಾಡಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಸಮಗ್ರ ಕೃಷಿ ಮಾಡಿದರೆ ರೈತರು, ನಾವಿಲ್ಲಿ ಸಮಗ್ರ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಸಮಗ್ರ ಕೃಷಿ ತಾಕನ್ನು ಮಾಡಿದೆವು, ಆ ತಾಕಲ್ಲಿ ಮಿನಿಮಮ್ 1 ಎಕರೆಗೆ 2.5 ಲಕ್ಷ ರೂಪಾಯಿ ಆದಾಯ ಬರಬೇಕು ರೈತರಿಗೆ. 1 ಎಕರೆದಲ್ಲಿ 2.5 ಲಕ್ಷ ರೂಪಾಯಿ ಆದಾಯ ಬರಬೇಕಂದ್ರೆ ಯಾವ ರೀತಿ ನಾವು ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕು, ಯಾವ ಕೃಷಿಗಳನ್ನು ಬೆಳಿಬೇಕು. ಈಗ ವರ್ಮಿ ಕಾಂಪೋಸ್ಟ್ ಪಿಟ್ ಮಾಡಿದೆವು, ವರ್ಮಿ ಕಾಂಪೋಸ್ಟ್ ಅನ್ನು ತಯಾರು ಮಾಡೋದು, ಅದು ಒಂದು ಅದು ಮಾಡೋದ್ರಿಂದ ನಿಮಗೆ ಲಾಭ ಬರತೈತಿ. ಆಮೇಲೆ ಮೊಲ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಯಾವುದಾದ್ರು ಮಾಡಿದ್ರಿಂದ ಅದರಿಂದ ಒಂದು ನಿರಂತರ ಆದಾಯ ಬರುತ್ತೆ. ಆಮೇಲೆ ಬೀಜೋತ್ಪಾದನೆ ಮಾಡ್ಬೋದು, ಯಾವುದಾದ್ರೂ ಈಗ ಮಾಡ್ಕೋಬೋದು. ಆಮೇಲೆ ಈ ತೋಟಗಾರಿಕೆ ಬೆಳೆಗಳಲ್ಲಿ ನಮ್ಮ ಇತ್ತೀಚಿನದಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯದಿಂದ ನಾವು ಎಲ್ಲ ತೋಟಗಾರಿಕೆ ಒಂದು ಉತ್ಕೃಷ್ಟವಾದ ಸಸಿಗಳನ್ನು ತಯಾರು ಮಾಡಿ ಕೊಡ್ತಾಯಿದ್ವಿ. ಅದರಲ್ಲಿ ನಮಗೆ ಈಗ ನುಗ್ಗೆ ಅಂತಿದೆ, ನುಗ್ಗೆ ಈಗ ಮೊದಲೆಲ್ಲ ನುಗ್ಗೆ ಹಾಕಬಾರ್ದು ಅಂತಿದ್ರು, ಈಗ ನುಗ್ಗೆಗಳನ್ನು ನಿಮ್ಮ ಸುತ್ತ ಬದುವಿನ ಹೊಲದ ಸುತ್ತ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಆದಾಯ ಬರುತ್ತೆ. ಒಂದು ಗಿಡಕ್ಕೆ 300ರಿಂದ 500 ತನ ಕಾಯಿಗಳು ಬರ್ತವೆ ಒಂದು ಗಿಡಕ್ಕೆ, ಒಂದು 2 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ನುಗ್ಗೆ ಇಳುವರಿ. ಆ ರೀತಿ ನುಗ್ಗೆ ಅಥವಾ ಲಿಂಬೆ ಅಥವಾ ಈ ಮಾವು ಪೇರ್ಲ ಅಥವಾ ಜಾಮೂನು ಅಂದರೆ ಇವು ನೇರಳೆ ಹಣ್ಣು ಗಿಡಗಳು ಎಲ್ಲ ಸುತ್ತ ಹಾಕ್ಕೊಂಡು ನಿಮ್ಮ ಒಂದು ಆದಾಯ ಮಟ್ಟವನ್ನು ಜಾಸ್ತಿ ಮಾಡ್ಕೋಬೇಕಾಗಿದೆ. ಮತ್ತು ಇನ್ನೊಂದು ಕೃಷಿಯಲ್ಲಿ ಒಂದು ಇಂಪಾರ್ಟೆಂಟ್ ಅಂತಂದರೆ, ಈಗ ಒಬ್ಬ ರೈತರು ಯಾವುದೇ ಒಂದು ಬೆಳೆಯನ್ನು ಬೆಳೀತಾರೆ, ಯಾರೋ ಒಬ್ಬ ರೈತರು ಉಳ್ಳಾಗಡ್ಡಿ ಬೆಳಿಬೇಕಂದ್ರೆ ಎಲ್ಲ ರೈತರು ಉಳ್ಳಾಗಡ್ಡಿ ಬೆಳೀತಾರೆ. ಉಳ್ಳಾಗಡ್ಡಿ ಬೆಳೆಯುವಂಥ ರೈತರು ಆನಿಯನ್ ಅಂತಾರೆ, ಅದಕ್ಕೆ ಉಳ್ಳಾಗಡ್ಡಿ ಬೆಳೆಯುವಂಥ ರೈತರು ಒಂದು 2 ಸಲ ಹಾಕೋಬೇಕು, 1 ಸಲ ಹಾಕೋ ಬದಲು 1 ವರ್ಷದಲ್ಲಿ 2-3 ಸಲ ಬಿತ್ತನೆ ಮಾಡಬೇಕು. ಒಂದು ಸಲ ಒಂದು ವೇಳೆ ಒಂದು ಸಲ ನಿಮಗೆ ರೇಟ್ ಹತ್ತಲಿಲ್ಲ ಅಂದರೂ 2 ಸಲ ರೇಟ್ ಹತ್ತೈತಿ. ಅಟ್ಲೀಸ್ಟ್ ಮೂರು ಹಂತಗಳಲ್ಲಿ ನಾವು ಉಳ್ಳಾಗಡ್ಡೆಯನ್ನು ಹಾಕ್ಬೋದು. ಆ ರೀತಿ ಬೆಳೆವನ್ನು ಮತ್ತು ಆಮೇಲೆ ಬೆಳೆ ಕಾಲ್ಗೈ ಮಾಡೋದು. ಈ ವರ್ಷ ಏನು ಮಾಡ್ತಾರೆ, ಎಲ್ಲ ರೈತರು ತೊಗರಿಗೆ ಭಾಳ ಜಾಸ್ತಿ ಬೆಲೆ ಐತೆ ಅಂತ ತೊಗರಿನೇ ಹಾಕೋತಾರೆ, ಬರೀ ತೊಗರಿ ಬೆಳೆದು ಆಮೇಲೆ ನೆಕ್ಸ್ಟು ಕಾಲ್ಗೈ ಮಾಡ್ಕೊಳ್ಳೋದು, ಮುಂದಿನ ವರ್ಷ ತೊಗರಿನೇ ಹಾಕ್ತಾರೆ. ಅದೇ ಬೆಳೆಗಳನ್ನು ಹಾಕೋದ್ರಿಂದ ಅಲ್ಲಿ ಕೀಟಗಳು ಮತ್ತು ಫಲವತ್ತತೆಯೂ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಈ ಬೆಳೆ ಪರಿವರ್ತನೆ ಮಾಡ್ಕೊಳ್ಳೋದು, ಸಮಗ್ರ ಕೃಷಿ ಮಾಡೋದು, ಸಾವಯವ ಕೃಷಿಯನ್ನು ಮಾಡೋದು, ಮತ್ತು ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಬೆಳೆದಿದ್ದೇ ಆದಲ್ಲಿ ರೈತರು ಹೆಚ್ಚು ಉತ್ಪನ್ನಗಳನ್ನು ಹೆಚ್ಚು ಆದಾಯಗಳನ್ನು ಗಳಿಸ್ಬೋದು ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನು ಹೇಳಬೇಕಂತಂದರೆ, ರೈತರಿಗೆ ಮಾರುಕಟ್ಟೆ ವ್ಯವಸ್ಥೆ, ಯಾವುದೇ ಬೆಳೆಯನ್ನು ಬೆಳಿಬೇಕಾದ್ರೆ ನಮಗೆ ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿದೆ ಅಂತ ತಿಳ್ಕೋಬೇಕು. ಯಾವುದೇ ಬೆಳೆಯನ್ನು ಮಾರುಕಟ್ಟೆ ವ್ಯವಸ್ಥೆ, ಯಾಕಂದರೆ ಎಷ್ಟೋ ಮಂದಿ ರೈತರು ಸಾಕಷ್ಟು ಬೆಳೆದಿರ್ತಾರೆ, ಅವರಿಗೆ ಮಾರುಕಟ್ಟೆ ಎಲ್ಲಿದೆ ಅಂತ ಗೊತ್ತಿರೋಂಗಿಲ್ಲ, ಯಾರು ತಗೋತಾರಂತ ಗೊತ್ತಿರೋಂಗಿಲ್ಲ. ಕೆಲವೊಂದು ಈಗ ಔಷಧಿ ಸಸಿಗಳನ್ನು ರೈತರು ಬೆಳೀತಾ ಇದ್ದಾರೆ, ಔಷಧಿ ಸಸಿಗಳನ್ನು ಬೆಳೆದ ಮೇಲೆ ಅದು ಎಲ್ಲಿ ಮಾರುಕಟ್ಟೆ ಇದೆ ಅಂತ ಗೊತ್ತಿರೋಂಗಿಲ್ಲ. ಅದಕ್ಕೋಸ್ಕರ ಮುಖ್ಯವಾಗಿ ರೈತರು ಯಾವುದೇ ಒಂದು ಔಷಧಿ ಬೆಳಿಬೇಕಾದ್ರೆ ಯಾವ ಕಂಪ್ನಿಯ ತಗೋತಾರೆ, ಬೈಬ್ಯಾಕ್ ಗ್ಯಾರಂಟಿ ಮಾಡಿಕೊಂಡು ಆ ಔಷಧಿ ಸಸಿಗಳನ್ನು ಬೆಳ್ಕೋಬೇಕು. ಔಷಧಿ ಸಸಿಗಳನ್ನು ಒಂದು ಬೈಬ್ಯಾಕ್ ಗ್ಯಾರಂಟಿ ಇಲ್ಲದೆ ಜಾಸ್ತಿ ಬೆಳಿಬಾರ್ದು ಅಂತ ಹೇಳ್ಬೋದು. ಮತ್ತು ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ನಮಗೆ ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿ ಅಂತ ಗೊತ್ತಿಲ್ಲ ಅಂತಂದರೆ ವಿಜ್ಞಾನಿಗಳಿಗೆ, ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇಲ್ಲಿ ನಮ್ಮದು ಒಂದು ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಹೆಲ್ಪ್ ಆಗಬೇಕಂತೇಳಿ ಒಂದು ಮಾರುಕಟ್ಟೆ ಒಂದು ಇನ್ಫಾರ್ಮೇಷನ್ ಸೆಂಟರನ್ನು ಮಾಡಿದೆವು. ಇಲ್ಲಿ ಯಾವ ಮಾರುಕಟ್ಟೆ ಅಂದರೆ ನಿಮ್ಮ ಬೆಳೆಗಳು ಏನು ಉತ್ಪನ್ನ ಇದಾವೆ, ನಾವು ಯಾವ ಬೆಳೆಯನ್ನು ಎಲ್ಲಿ ಕಳಿಸ್ಬೋದು, ಎಲ್ಲಿ ಮಾರ್ಕೆಟ್ ಇದೆ ಅಂತೇಳಿ ಒಂದು ಮಾಹಿತಿಯನ್ನು ನಾವು ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಕೊಡ್ತೇವೆ. ಆ ಮಾಹಿತಿಯನ್ನು ಉಪಯೋಗ ಮಾಡ್ಕೋಬೇಕು. ಮತ್ತೆ ನಿರಂತರವಾಗಿ ನೀವು ವಿಜ್ಞಾನಿಗಳ ಸಂಪರ್ಕದಲ್ಲಿದ್ದರೆ ಹೆಚ್ಚು ಹೆಚ್ಚು ಇಳುವರಿಯನ್ನು ನೀವು ಪಡಿಬೋದು. ಮತ್ತು ಹೆಚ್ಚು ಹೆಚ್ಚು ನೀವು ಗುಣಮಟ್ಟದ ಬೀಜಗಳನ್ನು ತಗೋಬೇಕಾಗುತ್ತೆ. ಯಾಕಂದರೆ ಒಂದು ವರ್ಷ ನೀವು ಬೀಜ ತೊಗೊಂಡು ಮುಂದಿನ ವರ್ಷ ಅದೇ ಬೀಜ ಉಪಯೋಗ ಮಾಡಿಕೊಂಡ್ರೆ ಅಷ್ಟು ಇಳುವರಿ ಬರಲ್ಲ. ಅಟ್ಲೀಸ್ಟ್ ಒಂದೊಂದು ಬೀಜವನ್ನು 3 ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ರೈತರ ಜೊತೆ ನೀವು ವಿಜ್ಞಾನಿಗಳು ಒಡನಾಟ ಇದ್ದರೆ ಅವ್ರು ಹೇಳ್ತಾರೆ ಇಂಥ ಹೊಸ ವೆರೈಟಿ ಬಂದಿದೆ, ಹೊಸ ಬೀಜ ಬಂದಿದೆ, ಹೊಸ ತಳಿಗಳು ಬಂದಿದ್ದಾವೆ, ಹೊಸ ಒಂದು ತಳಿಗಳಲ್ಲಿ ಒಂದು ಇಂಥ ಒಂದು ಉತ್ಪಾದನೆ ಆಗಿದೆ, ಹೆಚ್ಚು ಉತ್ಪಾದನೆ ಆಗಿದೆ ಅಂತ ಒಂದು ಮಾಹಿತಿ ಕೊಡ್ತಾರೆ. ಆ ಮಾಹಿತಿಯನ್ನು ಉಪಯೋಗ ಮಾಡಿಕೊಂಡು ಸದಾ ನೀವು ಈ ಎಲ್ಲ ವಿಜ್ಞಾನಿಗಳ ಜೊತೆ ಕಾಂಟ್ಯಾಕ್ಟ್ ಇಟ್ಟುಕೊಂಡು ಕೃಷಿ ಇಲಾಖೆ ಜೊತೆ ಕಾಂಟ್ಯಾಕ್ಟ್ ಇಟ್ಟುಕೊಂಡು ಅಲ್ಲಿ ಕೃಷಿ ಇಲಾಖೆಯಿಂದ ಸಾಕಷ್ಟು ಸಬ್ಸಿಡಿಗಳು ಸಿಗ್ತವೆ, ಮತ್ತು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿಗಳು ಸಿಗ್ತವೆ, ಅವೆಲ್ಲ ಉಪಯೋಗ ಮಾಡಿಕೊಂಡು ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಒಂದು ಗುಣಮಟ್ಟದಲ್ಲಿ ಉಪಯೋಗ ಮಾಡಿಕೊಂಡು ಒಳ್ಳೆ ಬೆಳೆಯನ್ನು ತೆಗೆದ್ರೆ ನಿಮಗೆ ನಿಮ್ಮ ಆದಾಯವೂ ಜಾಸ್ತಿ ಆಗುತ್ತೆ, ನಿಮ್ಮ ಜೀವನ ಮಟ್ಟವೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಈ ಕುರಿತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ನೈಸರ್ಗಿಕ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಐ ವಿ ಬಿರಾದಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಮಾಮ್ ಸಾಬ್, ಪೀರ್ ಸಾಬ್, ಅಗ್ಸರ್ ಮತ್ತು ತಂಡದವರಿಂದ 10 ಮಾತ್ರ 10 ತಾಳ ಕಡಿಮೆ ಮಜಲನ್ನು ಕೇಳೋಣ.